ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ಕೇಳಿ ತೊಗರಿ ತಿರುಗಾಟ. ತೊಗರಿ ಕಿರುಕಾಟ. ತೊಗರಿ ಹಸಿರು ಹುಳುವಿನ ಸಮೀಕ್ಷೆಯಾಧಾರಿತ ನಿರ್ವಹಣಾ ಕ್ರಮಗಳ ಕುರಿತು ತಜ್ಞರ ಮಾರ್ಗದರ್ಶನ. ಇಂದಿನ ತೊಗರಿ ತಿರುಗಾಟ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಕಲಬುರಗಿ ಕೃಷಿ ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರಜ್ಞರಾಗಿರುವ ಡಾಕ್ಟರ್ ರಾಜಪ್ಪ ಹಾವೇರಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು, ಮತ್ತೆ ತೊಗರಿ ತಿರುಗಾಟ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಈ ಕಾರ್ಯಕ್ರಮದೊಳಗ ತಮಗ ಗೊತ್ತಿರುವಂಗ ಕಲಬುರಗಿ ಜಿಲ್ಲೆ ಒಳಗ ಅಧಿಕಾರಿಗಳು ಮತ್ತೆ ವಿಜ್ಞಾನಿಗಳು ಕೂಡಿಕೊಂಡು ತೊಗರಿ ಬೆಳೆಯ ಸಮೀಕ್ಷೆಯನ್ನ ಏನು ಮಾಡ್ತಾ ಇದ್ದಾರೆ, ಆ ಸಮೀಕ್ಷೆಯ ಆಧಾರದ ಮೇಲೆ ಅವರು ನಮ್ಮ ರೈತರಿಗೆ ಸಲಹೆ ಸೂಚನೆಗಳನ್ನ ನೀಡ್ತಾ ಇದ್ದಾರೆ. ಆ ಸೂಚನೆಗಳನ್ನ ತಾವು ಈ ಕಾರ್ಯಕ್ರಮದ ಮೂಲಕ ಪಡ್ಕೊಂಡು ತಮ್ಮ ತೊಗರಿ ಬೆಳೆ ಆಗಿರ್ಬೋದು ಅಥವಾ ತೊಗರಿ ಒಂದೇ ಅಂತಲ್ಲ, ಉಳಿದ ಎಲ್ಲ ಬೆಳೆಗಳು ಈಗ ಸದ್ಯಕ್ಕೆ ಏನು ಬೆಳೆಗಳದಾವ ಹೊಲದೊಳಗ ಆ ಬೆಳೆಗಳ ಬಗ್ಗೆ ಅವುಗಳನ್ನ ನಿರ್ವಹಣೆ ಮಾಡೋದ್ರ ಬಗ್ಗೆ ತಜ್ಞರು ತಮಗ ತಿಳಿಸಿಕೊಡ್ತಾ ಇದ್ದಾರೆ. ಈ ವಾರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಂದಿನಂತೆ ನಮ್ಮ ಕಲಬುರಗಿಯ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕೀಟ ತಜ್ಞರಾಗಿರುವಂತಹ ಡಾಕ್ಟರ್ ರಾಜಪ್ಪ ಹಾವೇರಿ ಅವರು ತಮಗೆ ತಿಳಿಸಿಕೊಡ್ತಾ ಇದ್ದಾರೆ. ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಈ ಒಂದು ತೊಗರಿ ತಿರುಗಾಟದ ಭಾಗವಾಗಿ ಕೆಲವೇ ಕೆಲವೊಂದು ಒಬ್ಬರಿಬ್ರು ಮಾತ್ರ ಒಂದ್ ಎರಡು ರೂಟ್ ಅಲ್ಲಿ ಮಾತ್ರ ನಾವು ಈ ಒಂದು ಕಾರ್ಯಕ್ರಮ ಹಾಕೊಂಡಿದೀವಿ. ಅದರಂತೆ ಒಂದು ಮಾಹಿತಿ ಏನಪ್ಪಾ ಅಂದ್ರೆ ಈ ತೊಗರಿಯಲ್ಲಿ ಸಾಕಷ್ಟು ಕಡೆ ಈಗಾಗಲೇ ಕಟಾವಿಗೆ ಬಂದಿದೆ, ಇನ್ನು ಕೆಲವೊಂದ್ ಕಡೆ ಎಡೆ ಕಾಯಿ ಇದೆ, ಕಾಯಿ ತುಂಬ್ಕೋತಾ ಇದೆ ತೊಗರಿ. ಇನ್ನ ಕಡ್ಲಿ ಬೆಳೆಗೆ ಬಂದ್ರೆ ಕಡ್ಲಿ ಹೂವು ಇದೆ ಮತ್ತು ಅಲ್ಲಲ್ಲೇ ಸಣ್ಣಾಗಿ ಸ್ವಲ್ಪ ಮಟ್ಟಿಗೆ ಕಾಯಿ ಕೂಡ ಆಗ್ತಾ ಇದೆ. ಈ ಒಂದು ಕಡ್ಲಿ ಬೆಳೆಯಲ್ಲಿ ಕೀಟದ ಹಾವಳಿ ಹೇಳ್ಬೇಕಪ್ಪ ಅಂದ್ರೆ ಹಸಿರು ಕೀಡಿ ಅಲ್ಲಲ್ಲೇ ಸ್ವಲ್ಪ ಮಟ್ಟಿಗೆ ಕಾಣಿಸ್ಕೊಳ್ತಾ ಇದೆ. ಕೆಲವೊಂದು ಹೊಲದಲ್ಲಿ ಮಾತ್ರ ಈ ಒಂದು ಚಿತ್ತಾಪುರು ಮತ್ತು ಚಿಂಚೋಳಿ ಸೇಡಂ ಬಗ್ದ ಕೆಲವೊಂದು ಹೊಲಗಳಲ್ಲಿ ಮಾತ್ರ ಏನಪ್ಪಾ ಅಂದ್ರೆ ಈ ಒಂದು ಆರ್ಥಿಕ ಮಟ್ಟದ ಒಂದು ಲಾರ್ವೆ ಪ್ರತಿ 5 ಗಿಡಕ್ಕೆ ಅದು ಒಂದು ಪ್ರಮಾಣ ದಾಟಿದೆ ಅಂತ ಹೇಳ್ಬಹುದು. ಇಲ್ಲವಾದ್ರೆ ಬಹಳಷ್ಟು ಕಡೆ ರೈತರಿಗಾಗಲೇ ಒಂದು ಸಿಂಪರಣೆ ಮಾಡಿದ್ದಾರೆ, ಒಂದು ಹತೋಟಿಯಲ್ಲಿ ಅಂದ್ರೆ ಒಂದು ಏನ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ, ಆದ ಕಾರಣ ಅಷ್ಟು ಒಂದು ಆರ್ಥಿಕ ಮಟ್ಟ ದಾಟಿಲ್ಲ. ಆಗ್ಲೇ ನಾ ತೊಗರಿ ಹೇಳಿದೆ, ಕೆಲವೊಂದ್ ಕಡೆ ಇನ್ನ ಚಟ್ಟಿ ಮತ್ತು ಹೂ ಇರ್ತಕ್ಕಂತ ಬೆಳೆಯಲ್ಲಿ ಈಗಾಗಲೇ ಸಣ್ಣ ಸಣ್ಣ ಚಟ್ಟಿ ಇದೆ, ಹೂ ಇದೆ, ಅಲ್ಲಿ ಕೆಲವೊಂದ್ ಕಡೆ ಹಸಿ ಜಾಸ್ತಿ ಇದ್ದಕ್ಕ ಮೊದಲು ಕಾಯಾದ್ರೂ ಕೂಡ ಮತ್ತ ಚಿಗುತ್ತು ಹೂ ಬಿಡ್ತಾ ಇದೆ, ಕಾಯ ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಈ ಒಂದು ಕಾಯಿ ನೊಣದ ಬಾಧೆ ಬರುವಂತಹದ್ದು ಬಹಳಷ್ಟು ಖಚಿತವಾಗಿರ್ತದೆ. ಆ ಒಂದು ಕಾಯಿ ನೊಣ ನಾನು ಆಗಲೇ ಮೊದಲು ಹೇಳಿದಂತೆ ಈಗ ಕೂಡ ಹೇಳಲು ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ ಕಾಯಿ ಸಣ್ಣದು ಅಂದ್ರೆ ಇನ್ನು ಜಸ್ಟ್ ಹೂವಿನಿಂದ ಜಸ್ಟ್ ಹೊರಗೆ ಬಂದಿರುತ್ತೆ ಒಂದು ವಾರದಲ್ಲಿ, ಅಂತ ಕಾಯಿಯಲ್ಲಿ ಈ ಒಂದು ನೊಣ ತನ್ನ ತತ್ತಿಯನ್ನ ಒಳಗ್ ಸೇರಿಸ್ತದ, ಅಲ್ಲಿಂದ ಮರಿ ಹೊರಗ್ ಬಂದು ಕಾಯಿ ಒಳಗಡೆನೆ ಬೀಜ ಏನು ಬೆಳೀತಾ ಇರ್ತದ, ಆ ಬೆಳೀತಾ ಇರೋ ಬೀಜವನ್ನ ಕೆದರಿ ತಿಂದು ಅಲ್ಲೇ ಕೋಶ ವಸ್ತುಗೆ ಹೋಗಿ ಮತ್ತೆ ನೊಣವಾಗಿ ಹೊರಗೆ ಬರ್ತದ. ಅಂತ ಕಾಳುಗಳು ಏನಾಗಿರ್ತದ, ತಿಂದಂತ ಕಾಳುಗಳು ಕಂಡಾಗಿ ಅಥವಾ ಯಾವುದೇ ಒಂದು ಉಪಯೋಗ ಪ್ರಯೋಜನಕ್ಕೆ ಬರಲಾರದಂತ ಕಾಳುಗಳಾಗಿ ನಾವು ಯಾವಾಗ ಕೊಯ್ಲು ಮಾಡ್ತೀವಿ ಆ ಗೊತ್ತಾಗ್ತದ. ಇನ್ನ ಕುಸುಬಿ ಬೆಳೆಯಲ್ಲಿ ಈಗಾಗಲೇ ಏನಪ್ಪಾ ಅಂದ್ರೆ ಕುಸುಬಿ ಅಲ್ಲಲ್ಲೇ ಮೊಗ್ಗು ಬರ್ತಾ ಇದೆ, ಇನ್ನ ಸ್ವಲ್ಪ ದಿವಸದಲ್ಲಿ ಹೂ ಬರುವಂತ ಸಂದರ್ಭ ಕೂಡ ಇದೆ. ಈ ಒಂದು ಕುಸುಬಿ ಬೆಳೆಯಲ್ಲಿ ಈಗ ಈ ಒಂದು ವಾರದಲ್ಲಿ ನೋಡ್ತಾ ಇದ್ದೀವಿ, ವಾರ 15 ದಿವಸದಿಂದ ಈ ಮತ್ತೆ ಈ ವಾರದಲ್ಲಿ ಸಾಕಷ್ಟು ಏನಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ, ಕರಿ ಏನು ರೈತರು ಅದನ್ನ ನಿರ್ವಹಣೆ ಮಾಡೋದಂತ ಅವಶ್ಯಕತೆ ಇದೆ. ಇದು ಅಲ್ಲದೆ ಈ ಜೋಳದ ಬೆಳೆಯಲ್ಲಿ ಬಹಳಷ್ಟು ಕಡೆ ನಾವು ನೋಡಿದಂತ ಜೋಳದ ಬೆಳೆಯಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಇಲ್ಲಿ ಕೂಡ ಈ ಲದ್ದಿಹುಳಿನ ಪ್ರಮಾಣ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಈಗಾಗಲೇ ರೈತರು ಸಾಕಷ್ಟು ಒಂದು ಎರಡು ಸಿಂಪಡಣೆ ಮಾಡಿದ್ದಾರೆ, ಅಂತಲ್ಲಿ ಈ ಲದ್ದಿಹುಳದ ಒಂದು ಹಾವಳಿ ಕಡಿಮೆ ಆಗಿದೆ. ಆದ್ರೆ ಒಂದು ಏನಪ್ಪಾ ಅಂದ್ರೆ ಏನಿನ ಪ್ರಮಾಣ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇದೆ ಸ್ವಲ್ಪ ಮಟ್ಟಿಗೆ ಅಂತ ಒಂದು ಅಲಾರ್ಮಿಂಗ್ ಸ್ಟೇಜ್ ಏನು ಇಲ್ಲ. ರೈತರು ತಮ್ಮ ಹೊಲದಲ್ಲಿ ಈ ಹಸಿರು ಏನಾದರೂ ಬಂದ್ರೆ ಸಾಧ್ಯ ಇದ್ರೆ ಸಿಂಪಡಣೆ ಮಾಡ್ಬೇಕು, ಇಲ್ಲಾಂದ್ರೆ ಸಾಕಷ್ಟು ನೈಸರ್ಗಿಕ ಶತ್ರುಗಳು ಕೂಡ ಅಲ್ಲಿ ನಾವು ಕಂಡಿದೀವಿ. ಅಂತ ಶತ್ರುಗಳು ಇದ್ದಲ್ಲಿ ಅವುಗಳ ನಿರ್ವಹಣೆ ಮಾಡ್ತಾವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಆದ್ಮೇಲೆ ಕೂಡ ಈಗೇನಪ್ಪ ಅಂದ್ರೆ ಇನ್ನ ಕಟಾವಿಗೆ ಬಂದಂತ ರೈತರು ತಮ್ಮ ಬೆಳೆಯನ್ನ ಕಟಾವು ಮಾಡ್ತಾರೆ. ಸಾಕಷ್ಟು ಈಗ ನಾವು ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿದಂತ ತಳಿಗಳ ಅದು ಅಲ್ಲದೆ ನೂತನವಾಗಿ ಬಿಡುಗಡೆ ಮಾಡಿದಂತ ತಳಿಗಳು GRG 811 ಹಾಕಿದಂತ ರೈತರಿಗೆ ತಮ್ಮ ಅನುಭವ ಆಗಿದೆ ಅಂತ ಅನ್ಕೋತೀನಿ. ಒಳ್ಳೆ ಒಂದು ಈ ವರ್ಷ ಉತ್ತಮವಾದ ಬೇರೆ ವೆರೈಟಿಗೆ ಬೇರೆ ಒಂದು ತಳಿಗಳಿಗೆ ಹೋಲಿಸಿ ನೋಡಿದ್ರೆ ಈ ತಳಿ ಎಲ್ಲೆಲ್ಲಿ ರೈತರು ನಮ್ಮ ಸಂಶೋಧನಾ ಕೇಂದ್ರದಿಂದ ಆಗಿರ್ಬೋದು ಅಥವಾ ಈ ರೈತ ಸಂಪರ್ಕ ಕೇಂದ್ರದಿಂದ ಆಗಿರ್ಬೋದು ತೆಗೆದುಕೊಂಡು ಹೋಗಿ ಹಾಕಿದಂತ ಹೊಲಗಳಲ್ಲಿ ಉತ್ತಮವಾಗಿದೆ ಮತ್ತು ಇನ್ನು ಮುಂದೆ ಅದು ಕೂಡ ಕಟಾವಿಗೆ ಬರ್ತದೆ. ಕೆಲವೊಂದ್ ಕಡೆ ಆಗಲೇ ಈಗಾಗಲೇ ಇನ್ನು 15 ದಿವಸ ವಾರದಲ್ಲಿ ಕಟಾವ್ ಮಾಡ್ತೀರ ಅಂತ ರೈತರಿಗೆ ಏನಪ್ಪ ಅಂದ್ರೆ ನಾನು ಹೇಳೋದು ಇಷ್ಟಪಡ್ತೀನಿ. ಯಾಕಂತಂದ್ರೆ ಈ ಹೊಸ ತಳಿ ಇರೋದ್ರಿಂದ ಬೀಜದ ಲಭ್ಯತೆ ಮುಂದೂ ಕೂಡ ಕೊರತೆ ಆಗುವಂತ ಸಂದರ್ಭ ಇರ್ತದೆ. ಸುತ್ತಲ ರೈತರು ಈಗಾಗಲೇ ಇದನ್ನ ನೋಡಿದ್ದಾರೆ, ಹೊಲದಲ್ಲಿ ತಮ್ಮ ಒಂದು ಉತ್ತಮ ಬೆಳೆಯನ್ನ ನೋಡಿದರೆ ಇನ್ನು ತೋರಿಸಿ ಈ ಉಳಿದ ನಿಮ್ಮ ಸುತ್ತಮುತ್ತಲ ಇರ್ತಕ್ಕಂತ ರೈತರಿಗೆ ಅನುಕೂಲ ಆಗುವಂತೆ ನೀವು ರೈತರಿಂದ ರೈತರಿಗೆ ಈ ಬೀಜ ಕೊಡುವಂತ ಕಾರ್ಯಕ್ರಮವನ್ನ ನಿಮ್ಮಿಂದ ನಿಮ್ಮಲ್ಲೇನೆ ಬೀಜ ಹೆಚ್ಚಿಗೆ ಹೋಯ್ತು ಅಂದ್ರೆ ಅದು ಅಲ್ಲದೆ ರೈತರಿಗೆ ನೋಡಿದಂತವ್ರಿಗೆ ಕಾನ್ಫಿಡೆನ್ಸ್ ಬಂದೈತೆ, ಎಂತ ಹೊಲದಲ್ಲಿ ಈ ತಳಿ ಬರ್ತಾ ಇದೆ, ಎಂತ ಸಂದರ್ಭದಲ್ಲಿ ಈ ಒಂದು GRG 811 ಚೆನ್ನಾಗಿ ಪರ್ಫಾರ್ಮ್ ಮಾಡ್ತದೆ ಅಂತಕ್ಕಂಥದ್ದು ಈಗಾಗಲೇ ತಮ್ಮ ಹೊಲದಲ್ಲಿ ಇದ್ದಂತ ಸುತ್ತ ರೈತರು ನೋಡಿರ್ತಾರೆ. ಅದಕ್ಕೋಸ್ಕರ ಅಂತ ಒಂದು ರೈತರು ಈ ಬೀಜವನ್ನ ಅಟ್ ಲೀಸ್ಟ್ ಈಗ ಒಂದು 50 ಚೀಲ ಬೆಳೆದಿದ್ರೆ ಒಂದು ತಾವು ಒಂದು 20 ಚೀಲದಷ್ಟು ಬೀಜಕ್ಕಾಗಿನೇ ತೆಗೆದಿಟ್ಟು ಮುಂದಿನ ಒಂದು ಬೇರೆ ಬೇರೆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಅಂತ ಬೆಳೆದಂತ ರೈತರಲ್ಲಿ ನನ್ನ ಒಂದು ಮನವಿ. ಯಾಕಂದ್ರೆ ಪ್ರತಿ ಸಾರಿ ನಾವು ಬೀಜಕ್ಕೆ ಆ ಟೈಮಲ್ಲಿ ಬಹಳಷ್ಟು ಜನಕ್ಕೆ ಈಗಾಗಲೂ ಕೇಳ್ತಾರೆ ಬಂದು ಸಂಶೋಧನಾ ಕೇಂದ್ರದಿಂದ ಆಗಿರ್ಬೋದು RSK ದಿಂದ ಆಗಿರ್ಬೋದು ಅದು ಕೂಡ ಅಲ್ಲಿ ಇಂತಿಷ್ಟು ಪ್ರಮಾಣ ಅಂತ ಇರ್ತದೆ, ಅಷ್ಟೇ ಪ್ರಮಾಣ ಬಂದಿರ್ತದೆ. ಅದಕ್ಕೋಸ್ಕರ ರೈತರು ಈ ಬೀಜವನ್ನು ಯಾಕೆ ಹೇಳ್ತೀನಪ್ಪ ಅಂದ್ರೆ ಇಲ್ಲಿ ಅತಿ ಮುಖ್ಯವಾದಂತ ವಿಷಯ ಏನಂದ್ರೆ ಪ್ರತಿ ಸರಿ ನಾವು ಸಂಶೋಧನಾ ಕೇಂದ್ರದಿಂದ ಅಥವಾ RSK ದಿಂದ ಪ್ರಮಾಣಿತ ಅವರು ಪ್ರಮಾಣ ಮಾಡಿದ ಬೀಜನೇ ತರ್ಬೇಕಂತಿಲ್ಲ. ನೀವು ಒಂದ್ ಸರಿ ಒಯ್ದಿನಿ ಅಂದ್ರೆ ಅದು 3 ವರ್ಷ ಅದೇ ವೆರೈಟಿಯನ್ನ ನೀವು ಬೆಳಿಬಹುದು. ಅದೇ ನೀವು ಬಿತ್ತಿದಂತದ್ದನ್ನೇ ಹಾರ್ವೆಸ್ಟ್ ಮಾಡುದು, ಮುಂದಿನ ವರ್ಷಕ್ಕೆ ಮತ್ತೆ ಅದನ್ನ ಬೀಜವಾಗಿಟ್ಟುಕೊಂಡು ಮತ್ತೆ ಅದನ್ನ ಬೆಳೆಯುವಂತ ಕಾರ್ಯಕ್ರಮವನ್ನ ತಾವು ಮಾಡ್ರಿ. ಮತ್ತ ಈ ರೀತಿಯಾಗಿ ತಮ್ಮ ಬೀಜೋತ್ಪಾದನೆ ಏನೈತಲ್ಲ ರೈತರಿಂದ ರೈತರಿಗೆ ಆಗ್ಲಿ ಅಂತಕ್ಕಂಥದ್ದು ನಮ್ಮ ಒಂದು ವಿಚಾರ. ಅದಕ್ಕೋಸ್ಕರ ಈಗೇನು ರೈತರು ತಮ್ಮ ಹೊಲದಲ್ಲಿ ಯಾರು ಈಗ ಕಟಾವಿಗೆ ಬರ್ತಾ ಇದೆ ಈ ಹೊಸ ತಳಿ GRG 811 ಆಗಿರ್ಬೋದು ಅಥವಾ ಕೆಲವೊಂದು ರೈತರು ಇಲ್ಲಿಂದ ನಮ್ಮ ಸಂಶೋಧನಾ ಕೇಂದ್ರದಿಂದ 152 ಕೂಡ ಒಯ್ದಿದ್ದಾರೆ ಅಂತ ರೈತರು ಆ ಬೀಜವನ್ನ ತಾವು ತಮ್ಮ ಸುತ್ತಮುತ್ತಲ ಇರತಕ್ಕಂತ ರೈತರಿಗೆ ಕೊಡ್ಲಿಕ್ಕೆ ಯೋಜನೆಯನ್ನು ಹಾಕೊಳ್ಳಿ. ಮತ್ತೆ ಈ ಬೆಳೆ ಇದೆ, ಸಾಧ್ಯವಾದ್ರೆ ನಿಮ್ಮ ಮಿತ್ರರಿಗೆ ರೈತ ಮಿತ್ರರಿಗೆ ಕರ್ಕೊಂಡು ಹೋಗಿ ನಿಮ್ಮ ಬೆಳೆಯನ್ನು ತೋರಿಸಿ ಅವ್ರಿಗೂ ಕೂಡ ಒಂದು ಉಪಯೋಗ ಆಗ್ತದ ಅಂತಕ್ಕಂತ ನಮ್ಮ ವಿಚಾರ. ಅದನ್ನ ರೈತರು ಮುಂದಿನ ದಿನಗಳಲ್ಲಿ ಮುಂದಿನ ಬೆಳೆಗೆ ಮತ್ತೆ ನಾವು ರೈತ ಸಂಪರ್ಕ ಕೇಂದ್ರ ಕೃಷಿ ಸಂಶೋಧನಾ ಕೇಂದ್ರ ಅಂತ ಅಲೆದಾಡೋದು ಬೇಡ, ತಕ್ಕ ಮಟ್ಟಿಗೆ ತಮ್ಮ ತಮ್ಮ ಬೀಜವನ್ನು ತಾವು ಉಪಯೋಗಿಸ್ಕೊಳ್ಳಿ ಅಂತ ನಮ್ಮ ಒಂದು ವಿಚಾರ. ಇದಲ್ಲದೆ ಕಟಾವು ಮಾಡಿದ ನಂತರ ಯಾವ ರೀತಿಯಾಗಿ ಈ ಬೀಜ ಸಂರಕ್ಷಣೆ ಹೇಗೆ ಮಾಡ್ಕೊಳ್ಳೋದು, ಯಾಕಂತಂದ್ರೆ ಮುಂದೆ ನಾವಿನ 6 ತಿಂಗಳು ಇಡಬೇಕು, ಬೀಜ ಸಂರಕ್ಷಣೆ ಯಾವ ರೀತಿಯಾಗಿ ಮಾಡ್ಕೋಬೇಕು ಮತ್ತು ಯಾವ ರೀತಿಯಾಗಿ ನಾವು ಕಟಾವನ್ನ ಮಾಡಿಕೊಂಡು ಈ ಬೀಜವನ್ನ ಕಳೆ ಕಡಿಬೇಕು. ಸಾಕಷ್ಟು ಜನ ಈ ಮೆಕ್ಯಾನಿಕಲ್ ಹಾರ್ವೆಸ್ಟ್ ಅನ್ನ ಉಪಯೋಗಿಸ್ತಾ ಇದ್ವಿ ಮಷಿನ್ಗಳನ್ನ, ಆದ್ರೆ ತಾವು ಬೀಜಕ್ಕಂತ ಏನ್ ಮಾಡ್ಬೇಕು ಅಂತಿರಲ್ಲ, ತಮ್ಮ ಹೊಲದಲ್ಲಿ ಮಷಿನ್ ಬಂತು ಅಂತ ತಿಳ್ಕೋರಿಗೆ ಯಾವುದೇ ಕಂಬೈನ್ಡ್ ಹಾರ್ವೆಸ್ಟ್ ಆಗಿರ್ಬೋದು ಅಥವಾ ಕೊಯ್ದ ಮೇಲೆ ನಾವು ಮಷಿನ್ಗೆ ಹಾಕ್ತಿವಲ್ಲ ಅಂತ ಒಂದು ಮಷಿನ್ ಪದ್ಧತಿ ಆಗಿರ್ಬೋದು. ಕಂಬೈನ್ಡ್ ಹಾರ್ವೆಸ್ಟ್ ಬಂದ್ರೆ ಮೊದಲ 2-3 ಟ್ಯಾಂಕ್ ಅನ್ನ ನೀವು ಜನರಲ್ ಆಗಿ ಉಪಯೋಗಿಸಿಕೊಳ್ಳಿ, 3 ಟ್ಯಾಂಕ್ ಆದ ನಂತರ ನಿಮ್ಗೇನ್ ಬರ್ತದ ಅದನ್ನ ಬೀಜವಾಗಿ ತೆಗೆದಿಟ್ಕೋರಿ ಅಂತಕ್ಕಂಥ ನನ್ನ ಮನೆ. ಯಾಕಂತಂದ್ರೆ ಮೊದಲು ಏನ್ ಕಟಾವ್ ಮಾಡ್ತೀರಿ ಬೇರೆ ಹೊಲದಿಂದ ಬಂದಿರ್ತ ಯಾವ ತಳಿ ಕಟಾವ್ ಮಾಡಿರ್ತಾನ ಏನ್ ಮಾಡಿರ್ತಾನ ನಮ್ಗೆ ಗೊತ್ತಿರೋದಿಲ್ಲ, ಅದರಲ್ಲಿ ಬೀಜ ಮಿಕ್ಸರ್ ಆಗುವಂತ ಸಂದರ್ಭ ಬಹಳ ಇರ್ತದೆ. ಆ ಹೊಲದಲ್ಲಿ ಇರ್ತಕ್ಕಂಥ ಬೀಜ ತಳದಲ್ಲಿ ಯಾವುದೇ ಒಂದು ಕಂಬೈನ್ಡ್ ಆರೋಷ್ಟ್ರಲ್ಲಿ ಏನಿಲ್ಲ ಅಂದ್ರೂ ಒಂದು 10-15 kg ಆ ಹೊಲದನ್ ಬೀಜ ಉಳಿದಿರ್ತದ ಏನು ಆ ಒಂದು ಲಾಳಕೆಯಲ್ಲಿ ಆಗಿರ್ಬೋದು ಅಥವಾ ಆ ಟ್ಯಾಂಕ್ ಅಲ್ಲಿ ಮತ್ತು ಆ ಒಂದು ಬೀಜ ಹೊರ ಹಾಕ್ತಕ್ಕಂತ ಒಂದೇನು ಆಧಾರ ಅಂತೀವಿ ಅದರಲ್ಲಿ ಕೂಡ ಉಳಿದಿರ್ತದ. ಅದಕ್ಕೆ ಮೊದಲು 2-3 ಟ್ಯಾಂಕ್ ಅನ್ನ ನಾವು ದೊಡ್ಡ ಹೊಲದವರು ಬಹಳ ಇತ್ತಪ್ಪ ನಮ್ದು ಅಂತಂದ್ರೆ ಅಂತ ಸಂದರ್ಭದಲ್ಲಿ 1-2-3 ಟ್ಯಾಂಕ್ ಅನ್ನ ನಾವು ಅದನ್ನ ಜನರಲ್ ಆಗಿ ಉಪಯೋಗಿಸ್ಕೊಂಡು 3ನೇ ಟ್ಯಾಂಕ್ ಆದ ನಂತರ 4ನೇ ಟ್ಯಾಂಕು ಹಿಂಗೇನ್ ಬರ್ತಲ್ಲ ಅದನ್ನ ಒಂದು 2-3 ಟ್ಯಾಂಕ್ ನಷ್ಟು ಬೀಜ ಒಂದು ಟ್ಯಾಂಕ್ ಅಲ್ಲಿ ಸುಮಾರು 10 ಕ್ವಿಂಟಲ್ ಇಂದ ಮೇಲೆ ಜಾಸ್ತಿ ಬರ್ತದೆ ಅಂತ ಒಂದು 2-3 ಟ್ಯಾಂಕ್ ಅನ್ನ ನೀವು ಬೀಜಕ್ಕಾಗಿ ಸಪರೇಟ್ ಆಗಿ ಹಾಕಿಟ್ಕೊಳ್ಳೋದು ಬಹಳ ಮುಖ್ಯವಾದಂತದ್ದು ಕಂಬೈನ್ಡ್ ಹಾರ್ವೆಸ್ಟ್ ಹಚ್ಚಿದ್ರೆ. ಇನ್ನ ಅದಿಲ್ಲಪ್ಪ ನಾವು ಈಗ ಜನರಲ್ ಆಗಿ ಕೊಯ್ದು ಹಾಕಿದೀವಿ ನಂತರ ಇದನ್ನ ಮಿಷಿನ್ಗೆ ಹಾಕ್ತಾ ಇದೀವಿ, ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ದು ಮಷಿನ್ ಬರ್ತವೆ ಆ ಮಷಿನ್ಗೆ ಹಾಕಿ ನಾವು ಕೊಯ್ಲು ಹಾರ್ವೆಸ್ಟ್ ಮಾಡ್ತೀವಿ ಅಂತ ಸಂದರ್ಭ ಇದ್ದಲ್ಲಿ ಇಲ್ಲಿ ಕೂಡ ನಾವು ಯಾವಾಗ ಆ ಮಷಿನ್ಗೆ ಒಣಗಿದ ಮೇಲೆ ಮಷಿನ್ಗೆ ಹಾಕ್ತಿವಿ ಈ ಒಂದು ಕೊಯ್ದಂತ ತೊಗರಿ ಗಿಡಗಳನ್ನ ಅಲ್ಲಿ ಕೂಡ ಒಂದು 3-4 ಚೀಲ ಮೊದಲ ಏನ್ ಬರ್ತದ ಅದನ್ನ ಕಡೆಯಾಗಿ ತೆಗೆದಿಟ್ಬಿಡ್ಬೇಕು, ಅದನ್ನ ನಾವು ಬೀಜವಾಗಿ ಉಪಯೋಗಿಸ್ಬಾರ್ದು. ನಂತರ ಒಂದು 4-5 ಚೀಲ ಆದ ನಂತರ ಏನ್ ಮುಂದಿನ ತೊಗರಿ ಬರ್ತದ ಅದನ್ನ ಬೀಜಕ್ಕಾಗಿ ನಾವು ಕಡೆಕ ಒಣಗಿಸಿ ಕಡೆಕನೆ ಅದನ್ನ ಬೀಜಕ್ಕಾಗಿ ಇಟ್ಕೋಬೇಕು. ಇಲ್ಲಿ ಕೂಡ ಸಪರೇಟ್ ಆಗಿ ಮಾಡಿಕೊಂಡು ನಾವು ಈಗಲೇ ಬೀಜದ ಒಂದು ವಿಚಾರವನ್ನ ಆಗಿಟ್ಕೊಂಡು ಮಾಡ್ಬೇಕು. ಇದಾದ ನಂತರ ಇನ್ ಎರಡನೇ ವಿಚಾರ ಹೇಳ್ಬೇಕಪ್ಪ ಅಂತಂದ್ರೆ ಮುಂದ ಅದನ್ನ ಯಾವ ರೀತಿಯಾಗಿ ನಾವು ಸಂರಕ್ಷಿಸಬೇಕು, ಯಾಕಂದ್ರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಈ ತೊಗರಿಯಲ್ಲಿ ಬುರುಬುರಿ ಕೀಟ ಅಂತಕ್ಕಂಥದ್ದು ಬಹಳ ಪ್ರಮುಖವಾದ್ದು, ಬುರುಬುರಿ ಅಂತೀವಲ್ಲ ಈ ಬುರುಬುರಿ ಬಂದು ನಮ್ಮ ತೊಗರಿ ಬೀಜ ಅಥವಾ ಹೆಸರಾಗಿರ್ಬೋದು ಉದ್ದಾಗಿರ್ಬೋದು ಎಲ್ಲಾ ದ್ವಿದಳ ಧಾನ್ಯಗಳಲ್ಲಿ ಸಾಮಾನ್ಯವಾಗಿ ಒಂದು ಪ್ರಮುಖವಾದಂತಹ ಕೀಟ ಏನಪ್ಪ ಅಂದ್ರೆ ಕಾಳುಗಳಿಗೆ ದ್ವಿದಳ ಧಾನ್ಯಗಳ ಕಾಳುಗಳಿಗೆ ಬರ್ತಕ್ಕಂಥದ್ದು ಬುರುಬುರಿ. ಈ ಬುರುಬುರಿ ಕೀಟದಿಂದ ನಮ್ಮ ಬೆಳೆಯನ್ನ ಸಂರಕ್ಷಣೆ ಮಾಡುವುದು ಒಂದು ಪದ್ಧತಿ ಇದೆ. ಅದರಲ್ಲಿ ಪ್ರಮುಖವಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ನಾವು ಅದನ್ನ ಸರಿಯಾಗಿ ಒಣಗಿಸ್ಬೇಕು. ಬೀಜವನ್ನ 8-10% ಮಾಯಿಶ್ಚರ್ ಅದರಲ್ಲಿ ಇರ್ತಕ್ಕಂತ ತೇವಾಂಶವನ್ನ ಬರುವವರೆಗೂ ನಾವು ಒಣಗಿಸ್ಬೇಕು. ಒಣಗಿಸಿ ಸರಿಯಾಗಿ ನಾವೇನು ಅದರಲ್ಲಿ ಕಸ ಕಡ್ಡಿ ಎಲ್ಲಾನು ಕ್ಲೀನ್ ಮಾಡಿಬಿಟ್ಟು ಸಾಧ್ಯ ಆದ್ರೆ ಗ್ರೇಡಿಂಗ್ ಕೂಡ ಮಾಡಬಹುದು. ಗ್ರೇಡಿಂಗ್ ಮಾಡಿ ಆ ಗ್ರೇಡಿಂಗ್ ಮಾಡಿದಂತ ಬೀಜಕ್ಕೆ ಕೊನೆಗೆ ಒಣಗಿದ ನಂತರ ಬೋರಿಕ್ ಪೌಡರ್ ಅಂತ ಸಾಮಾನ್ಯವಾಗಿ ಎಲ್ಲಾ ಕಡೆ ಸಿಗ್ತದೆ. ಈ ಕೇರ ಮಾಡ್ಲಿಕ್ಕೆ ಉಪಯೋಗಿಸ್ತಾರಲ್ಲ ಆ ಪೌಡರ್, ಆ ಬೋರಿಕ್ ಪೌಡರ್ ಅನ್ನ ಈ ಬೀಜಕ್ಕೆ ಹಚ್ಚಿ ಇಟ್ರೆ ಹಚ್ಚೋದನಕ್ಕೆ ನಾವು ಎಣ್ಣೆ ಹಚ್ಚಬೇಕಾಗಲ್ಲ ಏನಿಲ್ಲ. ಇದು ಬೋರಿಕ್ ಪೌಡರ್ ಹಚ್ಚತಕ್ಕಂಥ ಒಂದು ಪದ್ಧತಿ ಅಂದ್ರೆ ನಾವು ಬೀಜಗಳನ್ನ ತೆಳ್ಳಗೆ ಹಾಕ್ಬಿಟ್ಟು ಮೇಲ್ಗಡೆ ತೆಳ್ಳಗೆ ಅದನ್ನ ಬೋರಿಕ್ ಪೌಡರ್ ಅನ್ನ ಹಾಕಿ ರಾಶಿ ಬೀಜನ ಹಾಕಿ ಹಿಂಗ್ ಕಲಿಸ್ಬಿಟ್ರೆ ಅದ್ರ ಜೊತೆ ಬಂದ್ಬಿಡು ಕೂಡ್ಕೊಂಡ್ಬಿಡ್ತದೆ. ಆವಾಗ ಅದನ್ನ ನಾವು ಚೀಲದಲ್ಲಿ ತುಂಬಿಟ್ಟು ಅಂತಂದ್ರೆ ಈ ಬೋರಿಕ್ ಪೌಡರ್ ಬೀಜದ ಮೇಲೆ ಒಂದು ಕೋಟ್ ಆಗಿ ಹತ್ಕೊಂತದೆ ಸಣ್ಣ, ಯಾಕಂದ್ರೆ ಬಹಳ ಒಂದು ಸೂಸ್ ಆಗಿರೋದ್ರಿಂದ ಬಹಳ ಒಂದು ಅತಿ ಪೌಡರ್ ಟೈಪ್ ಇರೋದ್ರಿಂದ ಆ ಪೌಡರ್ದ ಒಂದು ಲೇಪನೆ ಆಗುತ್ತೆ. ಯಾವ ರೀತಿಯಾಗಿ ಕೀಟ ನಿರ್ವಹಣೆ ಮಾಡ್ತಂದ್ರೆ ಈ ಲೇಪನೆ ಇರೋದರಿಂದ ಬೀಜದ ಮೇಲೆ ಆ ಬೆಳ್ಳಿ ಕಾಣಿಸಾದ್ರೆ ಬೀಜ ಬೆಳ್ಳಗಾಗ್ಬಿಡ್ತಾವ ಸ್ವಲ್ಪ ಬೆಳ್ಳಗ ಅಲ್ಲೆಲ್ಲ ಬೆಳ ಅಂತ ಬೀಜದ ಲೇಪನೆ ಇರೋದ್ರಿಂದ ಈ ಒಂದು ಕೀಟ ತತ್ತಿ ಇಟ್ಟರು ಕೂಡ ಆ ತತ್ತಿಯಿಂದ ಮರಿ ಹೊರಗ್ ಬಂದ್ರು ಮೊಟ್ಟ ಮೊದಲನೇದಾಗಿ ಈ ದುಂಬಿ ಅದ್ರ ಮೇಲೆ ತತ್ತಿಟ್ರು ಕೂಡ ಈ ಬುರುಬುರಿ ತತ್ತಿಟ್ರು ಕೂಡ ತತ್ತಿ ಹತ್ಕೋಬೇಕು. ಸಾಮಾನ್ಯವಾದ ಲಕ್ಷಣ ಅಂದ್ರೆ ಆ ಬೀಜದ ಮೇಲೆ ತತ್ತಿ ಹತ್ಕೋಬೇಕು. ಆದ್ರೆ ಇಲ್ಲಿ ಆ ತತ್ತಿ ಹತ್ಕೊಳ್ಳೋದಿಲ್ಲ, ಬೀಜಕ್ಕೆ ಹತ್ಕೋಬೇಕು, ಹತ್ಕೊಳ್ಳೋದಿಲ್ಲ. ಹತ್ಕೊಳ್ಳಿಲ್ಲ ಅಂದ್ರೆ ಆ ಪ್ರೌಢ ಕೀಟ ತತ್ತಿ ಇಡುವಂತ ಪ್ರಯತ್ನ ಮಾಡೋದಿಲ್ಲ. ಯಾಕಂತಂದ್ರೆ ವ್ಯರ್ಥವಾಗುತ್ತೆ. ತತ್ತಿ ಹತ್ಕೊಳ್ಳಿಲ್ಲ ಕೆಳಗ್ ಬಿತ್ತಂದ್ರೆ ಅದರಿಂದ ಮರಿ ಬಂದ್ರು ಕೂಡ ಅದು ಬದುಕುವುದಿಲ್ಲ, ಯಾಕಂದ್ರೆ ಅದು ಕಾಲುಗಳಿಲ್ಲ, ಮತ್ತೊಂದು ಬೀಜಕ್ಕೆ ಹೋಗಿ ಎಂಟ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಆ ಪ್ರೌಢ ಕೀಟ ಏನ್ ಮಾಡ್ತದೆ, ಈ ಸೆನ್ಸಿಟಿವಿಟಿ ಅನ್ನ ಅದಕ್ಕೆ ಬಹಳ ಇರ್ತದೆ. ಆ ಸೆನ್ಸಿಟೈಸ್ ಮಾಡಿಬಿಟ್ಟು ಸೊ ಈ ನನ್ನ ಮರಿ ಮುಂದೆ ಬದುಕುದಿಲ್ಲ ಅಂತ ತಿಳ್ಕೊಂಡು ಅದೇನ್ ಮಾಡ್ತದೆ, ಅಂತ ಬೀಜದ ಮೇಲೆ ತತ್ತಿ ಇಡುದಿಲ್ಲ. ಹಂಗಾಗಿ ಈ ಬುರುಬುರಿಯ ಸಂತತಿ ಅದು ಬುರುಬುರಿಯಿಂದ ಹಾಳಾಗ್ತಕ್ಕಂಥ ಪ್ರಮಾಣ ಬರುವಂತ ಸಾಧ್ಯತೆಗಳು ಬಹಳ ಕಮ್ಮಿ. ಹಂಗಾಗಿ ನಾವು ಬೀಜವನ್ನ ಸರಟ್ಕೊಂಡು ಇದು ಒಂದು. ಇನ್ ಎರಡನೇದು ಸಾಮಾನ್ಯವಾಗಿ ಈ ಬೋರಿಕ್ ಪೌಡರ್ ಬೇಡಪ್ಪ ಬೇರೆ ಏನಾದ್ರು ಇದೆಯಾ ಸಾವಯವ ಪದ್ಧತಿ ಅಂತಂದ್ರೆ, ಎರಡನೇ ಪದ್ಧತಿ ಹೇಳ್ಬೇಕಪ್ಪ ಅಂದ್ರೆ ಈ ಸಾಮಾನ್ಯವಾಗಿ ನಾವು ಏನಂತಂದ್ರೆ ಉಣುವಂತ ಎಣ್ಣೆ ಉಂಬ ಎಣ್ಣೆ ಅಂತೀವಲ್ಲ, ಏನು ಒಳ್ಳೆ ಎಣ್ಣೆ ಅಂತೀವಿ, ಈ ಒಳ್ಳೆ ಎಣ್ಣೆಯನ್ನ ಹಚ್ಚಬೇಕಾಗುತ್ತೆ. ಎಷ್ಟು ಹಚ್ಚಬೇಕು, ಪ್ರತಿ ಒಂದು ಕ್ವಿಂಟಲ್ ಬೀಜಕ್ಕೆ 1/2 ಲೀಟರ್ನಷ್ಟು ಈ ಒಳ್ಳೆ ಎಣ್ಣೆ ಹಚ್ಚಬೇಕು. ಅದೇ ರೀತಿ ನಾ ಬೋರಿಕ್ ಪೌಡರ್ ಹೇಳಿದೆ, ಪ್ರತಿ ಒಂದು ಕ್ವಿಂಟಲ್ ಬೀಜಕ್ಕೆ 250-300 ಗ್ರಾಂನಷ್ಟು ಬೋರಿಕ್ ಪೌಡರ್ ಹಚ್ಚಬೇಕಾಗ್ತದೆ. ಈ ರೀತಿಯಾಗಿ ಹಚ್ಚಿ ಇಡುವುದರಿಂದ ನಾವು ಇದನ್ನ ಬೀಜಗಳನ್ನ ಮುಂದಿನ ಒಂದು ದಿನಗಳಲ್ಲಿ ಬಿತ್ತುವ ತನಕೂ ಯಾವುದೇ ಒಂದು ಕೀಟದ ಬಾಧೆ ಇಲ್ಲದೆ ಉತ್ತಮವಾದ ಬೀಜಗಳನ್ನ ನಾವು ಸಂಗ್ರಹಣೆ ಮಾಡಬಹುದು. ಇನ್ನ ಇದಲ್ಲದೆ ಮೂರನೇದು ಸಾವಯವ ಪದ್ಧತಿ ಅಂದ್ರೆ ಬೀಜ ಸಂರಕ್ಷಣೆ ಅಂತಂದ್ರೆ ಈ ಬಜೆ ಪುಡಿ ಅಂತ ಬರ್ತದೆ, ಅಥವಾ ಅದ್ಯಾವುದು ಇಲ್ಲ, ನಿಮ್ಮ ಮನೆಯಲ್ಲಿ ಸಣ್ಣ ಬೂದಿ ಇತ್ತು ಅದನ್ನ ಒಂದು ಅರಿವೆಯಲ್ಲಿ ಸೋಸಿ ಅದನ್ನ ಕೂಡ ನಾವು ಹಚ್ಚಿ ಇಡೋದ್ರಿಂದ ಬೀಜದ ಮೇಲೆ ಒಂದು ಲೇಪನ ಆಗೋದ್ರಿಂದ ಅಲ್ಲಿ ಕೂಡ ನಾವು ಬೀಜವನ್ನ ಸಂರಕ್ಷಣೆ ಮಾಡಬಹುದು. ಈ ರೀತಿಯಾಗಿ ತಾವು ಬೀಜವನ್ನ ಸಂರಕ್ಷಿಸಿಕೊಂಡು ಮುಂದಿನ ಒಂದು ಮುಂಗಾರಿಗೆ ಅಂದ್ರೆ ಬಿತ್ತಲಿಕ್ಕೆ ಅನುವು ಮಾಡ್ಕೋತೀರಿ ಅಂತ ನಾನು ಹೇಳ್ತಾ ಈ ಒಂದು ಬೀಜದ ಬಗ್ಗೆ ಮುಗಿಸ್ತೀನಿ. ಇನ್ನ ಇದಲ್ಲದೆ ಈಗ ಬ್ಯಾಸಗಿ ಈಗಾಗಲೇ ಕೆಲವೊಂದು ಬೆಳೆ ತೊಗರಿ ಬೆಳೆನ ಕಟಾವು ಮಾಡ್ತಾರೆ ರೈತರಿಗೆ, ಕೆಲವೊಬ್ಬರಿಗೆ ಏನಿರ್ತಂದ್ರೆ ನೀರಿನ ಸೌಕರ್ಯ ಇರ್ತದೆ, ಅಥವಾ ಇನ್ನು ಕೆಲವೊಬ್ಬರು ರೈತರು ಈ ಮುಂದೆ ಈ ಜನವರಿ ಫೆಬ್ರವರಿಯಲ್ಲಿ ಅಂದ್ರೆ ಕಬ್ಬನ ನಾಟಿ ಮಾಡ್ತಾರೆ. ಕಬ್ಬು ಸಾಕಷ್ಟು ಹೊಸ ಪದ್ಧತಿ ಅಂದ್ರೆ 5-6 ಫೀಟ್ ಬಿಡ್ತಕ್ಕಂತ ಪದ್ಧತಿ, ಅಥವಾ 7-8 ಫೀಟ್ ಬಿಟ್ಟರು ಕೂಡ ಕಬ್ಬು ನಾಟಿ ಮಾಡೋದು. ಒಳಗಿನ ಜಾಗವನ್ನ ಉಪಯೋಗಿಸಬೇಕಾಗಿರ್ತದೆ, ರೈತರು ಕೇಳ್ತಾರೆ ಒಳಗೆ ಸಾಕಷ್ಟು ಜಾಗ ಇರ್ತದೆ. ಮೊದಲ 3 ತಿಂಗಳ ತನಕ ಕಬ್ಬು, 3-4 ತಿಂಗಳ ಆ ಜಾಗವನ್ನು ಕವರ್ ಮಾಡ್ಕೊಳ್ಳೋದ್ರೆ ಅಷ್ಟೊತ್ತಿಗೆ ನಾವು ಒಂದು ಬೆಳೆಯನ್ನ ತಕ್ಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ರೈತರು ಪ್ಲಾನ್ ಮಾಡಬೇಕು. ಅಂತ ಒಂದು ಸಂದರ್ಭದಲ್ಲಿ ಬೆಳೆಗಳು ಹೇಳ್ಬೇಕಪ್ಪ ಅಂತಂದ್ರೆ ಹೈಬ್ರಿಡ್ ಜೋಳ ಆಗಿರ್ಬೋದು, ಅಥವಾ ಸಜ್ಜೆ ಆಗಿರ್ಬೋದು, ಅಥವಾ ಹೆಸರಾಗಿರ್ಬೋದು, ಉದ್ದ ಆಗಿರ್ಬೋದು, ಇವುಗಳಲ್ಲಿ ಸಾಕಷ್ಟು ಹೈಬ್ರಿಡ್ ಜೋಳ ಮತ್ತು ಹೈಬ್ರಿಡ್ ಸಜ್ಜೆಗಳು ರೈತರಿಗೆ ಮಾರ್ಕೆಟ್ ಅಲ್ಲಿ ಅಥವಾ ಈ ಒಂದು ಬೀಜ ಮಾರ್ತಕ್ಕಂತ ಮಳಿಗೆಗಳಲ್ಲಿ ಸಿಗ್ತವೆ. ಇನ್ನ ಉದ್ದು ಮತ್ತು ಹೆಸರು ಕೂಡ ಬ್ಯಾಸಿಗೆ ಬೆಳೀತಕ್ಕಂಥವು ಅದಾವೇನ್ರಿ ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಅವು ಇದಾವೆ ತಳಿಗಳು. ಉದ್ದಿನ ತಳಿ ಅಂತಂದ್ರೆ TRCRU22 ಇದು ಉದ್ದು ಉದ್ದಿನ ತಳಿ TRCRU22 ಅಂತಕ್ಕಂಥದ್ದು. ಇನ್ನ ಹೆಸರಿನ ತಳಿ ಬಂದ್ರೆ TRCRM 147 ಈ ತಳಿಗಳನ್ನ ರೈತರು ಈ ಒಂದು ಬೇಸಿಗೆ ದಿನದಲ್ಲಿ ಬೆಳೆ ಇಡುವಂತಹ ಸಂದರ್ಭ ಬಂತಂತಂದ್ರೆ ತಾವು ಇದನ್ನ ಬೆಳೆಯಬಹುದು. ಈ TRCRU22 ಮತ್ತು TRCRM 147 ಸ್ವಲ್ಪ ಮಟ್ಟಿಗೆ ಬೀಜ ವಲಯ ಕೃಷಿ ಸಂಶೋಧನಾ ಕೇಂದ್ರ ಕಲಬುರಗಿಯಲ್ಲಿ ಲಭ್ಯ ಇದೆ. ಅಂತ ರೈತರು, ಆಸಕ್ತಿ ಉಳ್ಳಂತ ರೈತರು ಇಲ್ಲಿ ಬಂದು ಕೂಡ ಖರೀದಿ ಮಾಡ್ಕೊಂಡು ಹೋಗಿ ತಾವು ಬಿತ್ತು. ಇನ್ನ ಇದಲ್ಲದೆ ಈಗಾಗಲೇ ನಾನು ಹೇಳಿದೆ, ಕಡ್ಲಿ ಬೆಳೆಗೆ ಬದ್ರೆ ಕಡ್ಲಿ ಹೂ ಇದೆ ಕಾಯಿ ಆಗ್ತಾ ಇದೆ ಅಂತ ಹೇಳಿದೆ. ಅದಕ್ಕೋಸ್ಕರ ಈಗೊಂದು ಕಡ್ಲಿಗಾಗಿನೇ ನಾವು ಈ ಒಂದು ವಲಯ ಕೃಷಿ ಸಂಶೋಧನಾ ಕೇಂದ್ರ ಕಲಬುರಗಿಯಲ್ಲಿ ಅಭಿವೃದ್ಧಿಪಡಿಸಿದ ಈ ಚಿಕ್ಪಿ ಮ್ಯಾಜಿಕ್ ಅಂತಕ್ಕಂತ ಔಷಧಿ ಇದೆ. ಆ ಚಿಕ್ಪಿ ಮ್ಯಾಜಿಕ್ ಅನ್ನ ನಾವೇನಪ್ಪ ಅಂದ್ರೆ ರೈತರು ಪ್ರತಿ ಒಂದು ಲೀಟರ್ ನೀರಿಗೆ 7 ಗ್ರಾಂನಷ್ಟು, ಅದ್ರ ಜೊತೆಗೆ 1/2 ಮಿಲಿ ಆ ಒಂದು ಬೆಳೆ ವರ್ಧಕ ಕೂಡ ಇದೆ, ಅದನ್ನ ಬಳಸ್ಕೊಂಡು ಉತ್ತಮವಾದ ಇಳುವರಿ ಪಡ್ಲಿಕ್ಕೆ ಮತ್ತು ಉತ್ತಮವಾದಂತ ಕಾಳುಗಳು ತುಂಬಿ ಒಂದು ಒಂದೇ ಸಮಯದ ಕಾಳುಗಳು ಹೆಚ್ಚು ಕಾಯಿಗಳು ಮತ್ತು ಇಳುವರಿ ಹೆಚ್ಚಿಸಿಕೊಳ್ಳಿಕ್ಕೆ ಅನುಕೂಲ ಆಗುತ್ತ. ಅದು ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ ಕಲಬುರಗಿಯಲ್ಲಿ ಲಭ್ಯ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಈ ನನ್ನ ಫೋನ್ ನಂಬರ್ 9880323707. ಸೊ ಇದು ನನ್ನ ನಂಬರ್ ಆಗಿರುತ್ತೆ, ತಾವು ಇದಕ್ಕೆ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಇಲ್ಲಿ ವಲಯ ಕೃಷಿ ಸಂಶೋಧನಕ್ಕೆ ಬಂದು ಕೇಂದ್ರಕ್ಕೆ ಬಂದು ಬೀಜವನ್ನ ಪಡೆಯಬಹುದು. ಇದು ಇವತ್ತಿನ ಒಂದು ಮಾಹಿತಿ. ರೈತರು ಈ ಒಂದು ಮಾಹಿತಿಯನ್ನ ಸದುಪಯೋಗ ಪಡಲಿ ಅಂತ ಹೇಳ್ಕೊಂಡು ಎಲ್ಲರಿಗೂ ನಮಸ್ಕಾರ. ಆತ್ಮೀರೆ ಡಾಕ್ಟರ್ ರಾಜಪ್ಪ ಹಾವೇರಿಯವರು, ಇಲ್ಲಿ ತನಕ ಯಾವ ರೀತಿ ಸಮೀಕ್ಷೆ ಆಯಿತು ಮತ್ತೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ತಿಳುವಳಿಕೆಯನ್ನ ತಮಗ ನೀಡಿದ್ದಾರೆ. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರ ತಾವು ವಿಜ್ಞಾನಿಗಳನ್ನ ಸಂಪರ್ಕ ಮಾಡಬಹುದು. ಅದಕ್ಕಾಗಿ ಡಾಕ್ಟರ್ ರಾಜಪ್ಪ ಹಾವೇರಿಯವರ ಮೊಬೈಲ್ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9880323707 ಈ ನಂಬರ್ನ ಸಂಪರ್ಕ ಮಾಡಿ ತಾವು ಡಾಕ್ಟರ್ ಹಾವೇರಿಯವರ ಜೊತೆಗೆ ಮಾತಾಡಬಹುದು. ಆಮೇಲೆ ತಮಗೇನು ಸಂಶಯಗಳದಾವ ಅವುಗಳನ್ನ ನಿವಾರಣೆ ಮಾಡಿಕೊಳ್ಬಹುದು. ಇಷ್ಟು ವಿಚಾರ ಮತ್ತು ಮಾಹಿತಿಯ ಜೊತೆಗೆ ಇವತ್ತಿನ ತೊಗರಿ ತಿರುಗಾಟವನ್ನ ಇಲ್ಲಿಗೆ ನಿಲ್ಲಿಸೋಣಂತ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಮತ್ತೊಂದು ಸಮೀಕ್ಷಾ ವರದಿಯ ಜೊತೆಗೆ ಹಾಜರಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದುವರೆಗೆ ತೊಗರಿ ತಿರುಗಾಟ, ತೊಗರಿ ಹಸಿರು ಹುಳುವಿನ ಸಮೀಕ್ಷೆಯಾಧಾರಿತ ನಿರ್ವಹಣಾ ಕ್ರಮಗಳ ಕುರಿತು ತಜ್ಞರ ಮಾರ್ಗದರ್ಶನ ಕೇಳಿದರೆ. ಭಾಗವಹಿಸಿದವರು ಕಲಬುರಗಿ ಕೃಷಿ ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರಜ್ಞರಾಗಿರುವ ಡಾಕ್ಟರ್ ರಾಜಪ್ಪ ಹಾವೇರಿ, ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್, ಪ್ರಸ್ತುತಿ ಸೋಮಶೇಖರ್ ಎಸ್ರುಳಿ. ಈಗ ಕೇಳಿ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ ಶೋಭಕ ಇದ್ದ ಬಾರಪ್ಪ, ಈಗ ಬಂದೆ ನೀನ. ಅಲ್ಲ ಮತ್ತಂತಿಲ್ಲ, ಮತ್ತೆ ನೀನು ಮೆಸೇಜ್ ಹಾಕಿ ಎಷ್ಟೊತ್ತಾಯ್ತು ಬರ್ತೀನಿ ಅಂತ ಹೇಳಿ, ನಾ ಫೋನ್ ಮಾಡಿದ್ರ ಫೋನ್ ಎತ್ತಲಿಕ್ಕೆ ತಯಾರಿಲ್ಲ, ಮೆಸೇಜ್ ಹಾಕಿದ್ರೆ ನೋಡಂಗಿಲ್ಲ, ಮತ್ತೆ ನಿನ್ ಮೆಸೇಜ್ ನೋಡ್ಕೊಂಡು ನಾ ಎಷ್ಟೊತ್ತನ ಕಾಯ್ಬೇಕು ನಿನಗೆ? ಬರ್ತೀನಿ ಅಂದ್ಮೇಲೆ ಬರ್ಬೇಕಾ ಪಾಟ ಹೇಳಿ ಟೈಮಿಗೆ, ನಾವ್ ಎಲ್ಲರ ಹೋಗೋದಿರ್ತದೆ, ಏನೋ ಕೆಲಸ ಇರ್ತದೆ, ನೀ ಹಿಂಗ್ ಮಾಡಿದ್ರೆ ಹೆಂಗ ಅಂತೀನಿ ನಾನು. ಆಯ್ತ ಬಯ್ಯದು ಇನ್ನ ಅದನ್ನ. ಅಲ್ಲ ನೀ ಸುಮ್ ಕೂತ್ರ ಮತ್ ನಾವ್ ಸುಮ್ ಕೊಡ್ಬೇಕಾಗ್ತದೆ, ಅದಕ್ಕೆ ಆನ್ಸರ್ ಮಾಡಿದ್ರೆ ಮತ್ ಬರ್ತದೆ ನೋಡೋದು. ಅದೇ ನಾ ಹೇಳೋದು ಏನಂತಂದ್ರ, ಎದುರಿನವ್ರಿಗೆ ಏನೋ ಸಿಟ್ಟು ಬಂದಿತ್ತು ಅಂತಂದ್ರ ಅವಾಗ ನಾವು ಸಹಿತ ಸಿಟ್ಲಿಂದ ಹಾರಾಡ್ಬಿಡದಂತ ಅಂತ ನಮ್ ಗುರುಗಳು ಹೇಳ. ಅದಕ್ಕೆ ನೀ ಸುಮ್ ಕೂತೇನೆ? ಯಾಕಂತಂದ್ರ ಈಗ ನಾ ಏನ್ ಅಂದ್ರೆ ಇನ್ನೂ ಜೋರ್ ಮಾಡ್ತೇನೆ. ಹೌದು, ಅದಕ್ಕೆ ಮುಗಿತು ಅಂದ್ರ ನನಗ್ ಯಾಕೆ ತಡ ಆಯ್ತು ಅಂತ ಆಮೇಲೆ ಹೇಳ್ತೀನಿ. ಈಗ ಹೇಳಿ ಅದಕ್ಕೆ ತಡ ಆಯ್ತು ಅಂತ ಹೇಳಿ. ನಿಂದೆಲ್ಲ ಸಿಟ್ಟು ಕಡಿಮೆ ಇತ್ತು? ಸಿಟ್ಟೇನ್ ಕಡಿಮೆ ಆಗಂಗಿಲ್ಲ ಬಿಡು, ನೀ ಹೇಳಿದ್ಮೇಲೆ ಏನಾರ ಕಡಿಮೆ ಮಾಡ್ಕೋಬೇಕಾಗ್ತದೆ. ಏನಾಯ್ತಂತೆ ಶೋಭಕ್ಕ, ನಿನಗ್ ಹೇಳಿದ ಪ್ರಕಾರ ನಿಂಗೆ ಗುರ್ತದ ನಾ ಟೈಮಿಗೆ ಬಹಳ ಮುಖ್ಯ ಪ್ರಾಮುಖ್ಯತೆ ಕೊಡ್ತೀನಿ, ಪ್ರಯತ್ನ ಮಾಡ್ತೀನಿ. ಹೌದಲ್ಲ, ಏನಾಯ್ತಂದಿ, ಹಾದಾಗ ಹೊಂಟಿದ್ದ ಒಬ್ಬ ಹುಡುಗ, ಸಣ್ಣ ವಯಸ್ಸಿನ, ಸ್ಕೂಟರ್ ಓಡಿಸ್ಕೋತ ಹೊಂಟನ. ಒಂದ್ ಕೈಯಾಗ ಎಕ್ಸಲೇಟರ್ ಅದ, ಇನ್ನೊಂದ್ ಕೈದಾಗ ಮೊಬೈಲ್ ಅದ. ಅದು ಮಾತಾಡ್ಕೊಂಡ್ ಹೊಂಟಾನ ಹೊಂಟಾನ ಹೊಂಟಾನ ಅಂತಂದ್ರ ಎದುರು ಇನ್ನೊಬ್ಬ ಹಂತವನ್ನೇ ಬಂದಪ್ಪ. ಇಬ್ರಿಗೆ ರೋಡ್ ಮೇಲೆ ಲಕ್ಷ ಇಲ್ಲ, ಮಾತಿನೊಳಗೆ ಲಕ್ಷ, ಇಬ್ರು ಆಕ್ಸಿಡೆಂಟ್ ಆಯ್ತು. ನೋಡ್ಕೊಂಡ್ ಬರೋದ್ ತಡ ಆಯ್ತು ನಂಗಾದ್ರೆ. ಅಲ್ಲ ಏನ್ ಕತಿ ಕೇತಿ, ಉಳಿದ್ರೆಲ್ಲ ನಿಂತರಪ್ಪ ನೋಡ್ಕೋತ. ಹೌದು, ಫೋಟೋ ತೆಗಿಯೋದೊಂದ್ ಬಾಳ ಇರ್ತದೆ, ಈಗ ಎಲ್ಲಾರ ಬಲ್ಲಿ ಮೊಬೈಲ್ ಒಂದ್ ಇರ್ತಾವ, ಅದು ಫೋಟೋ ತಕ್ಕೊತ್ ನಿಂತ ಬಿಡ್ತಾರೆ, ಏನ್ ಮಾಡ್ಬೇಕು ಮುಂದ ಅನ್ನೋದು ಲಕ್ಷಕ್ ಬರಂಗಿಲ್ಲ. ಅದನ್ನ ಯಾಕೆ ಮುಟ್ಟಬೇಕು? ಸ್ವಲ್ಪ ಎಚ್ಚರ ಇದ್ರಂದ್ರ ಒಯ್ದೆ ಏನಾಗಿದಪ್ಪ ಏನು ಅಂತ ಕೇಳ್ತಾರೆ. ಆರಾಮಾಗಿ ಬಿದ್ದು ಬಿಟ್ಟಿದ್ರು, ಏನು ಮಾತಿರ್ಲಾರ್ದ ಕತಿ ಇರ್ಲಾರ್ದ ಎಚ್ಚರ ಇರ್ಲಾರ್ದ ಅಂತಂದ್ರೆ ಅದ್ರ ಕಡೆ ಯಾರು ಲಕ್ಷ ಕೊಡಂಗಿಲ್ಲ, ಬರೀ ಫೋಟೋ ತೆಗಿಯೋದೊಂದೇ ಮಾಡ್ತಿರ್ತಾರೆ, ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಅದರಿಂದ ಏನ್ ಸಿಗೋದದ? ಏನ್ ಸಿಗೋದದ? ಯಾರ ಅವ್ರ ನೋಡಿದ್ರಂತಂದ್ರೆ ಏನೋ ಅವ್ರಿಗೆ ಗೊತ್ತಾಗ್ಬೋದು. ಅಲ್ಲ ಶೋಭಕ್ಕ, ನಾನ್ತೀನಿ ಅಪ್ಲೋಡ್ ಮಾಡಿ ಸಂಬಂಧಪಟ್ಟರಿಗೆ ಸಂಬಂಧಪಟ್ಟರು ನೋಡ್ತಾರೋ ಒಂದು ಮಾತು ಖರೆ, ಆದ್ರ ಅಲ್ಲಿ ಯಾರಿಗೆ ಸಮಸ್ಯೆ ಆಗ್ಯದ ಅಲ್ಲಿ ಆ ಟೈಮ್ನಾಗ ಅದು ಮಾಡುವಂತದ್ದಲ್ಲ. ಅದು ಅವ್ರ ಜೀವ ಉಳಿತಂದ್ರ ಮುಂದ್ ಸಂಬಂಧಪಟ್ಟರು ನೋಡೇ ನೋಡ್ತಾರ. ಹೌದು ಹೌದು, ಆ ಜೀವ ಹೋದ್ಮೇಲೆ ಅದು ನೋಡೇನು ಉಪಯೋಗ ಬರ್ತದ? ಅಥವಾ ಸಮಸ್ಯೆ ಸ್ವಲ್ಪ ಹೋಗೋದ ದೊಡ್ಡ ಸಮಸ್ಯೆ ಆಯ್ತಂದ್ರೆ ಏನು ಉಪಯೋಗ ಬರ್ತದ? ಅಲ್ಲ, ಆ ಟೈಮ್ ಒಳಗೆ ಏನಿರ್ತದಲ್ಲ, ಒಂದ್ ಅರ್ಧ ತಾಸಿನೊಳಗೆ ದವಾಖಾನಿಗೆ ಹೋಗಿ ಮುಟ್ಟಿಸ್ತದಲ್ಲ, ಗೋಲ್ಡನ್ ಟೈಮ್ ಅಂತ. ಆ ಟೈಮ್ ಬಹಳ ಮಹತ್ವದ ಇರ್ತದೆ ನೋಡಲ್ಲಿ. ಹೌದಲ್ಲ, ಅದು ಯಾರನ್ನ ಹೋಗಿ ಅಲ್ಲಿದ್ದವರು ಒಟ್ಟ ಹಾಸ್ಪಿಟಲ್ ಮುಟ್ಟಿಸಿ ಆಮೇಲೆ ಯಾರ್ದ್ರ ಫೋನ್ ಮಾಡ್ರಿ, ಏನಾರ ಮಾಡ್ರಿ, ಅಪ್ಲೋಡ್ ಮಾಡ್ರಿ, ಇನ್ನೊಂದ್ ಮಾಡ್ರಿ, ಮತ್ತೊಂದ್ ಮಾಡ್ರಿ. ನಾ ಏನ್ ಮಾಡಿದ್ರೆ ಇದೇ ಕೆಲಸ ಮಾಡಿದ್ರು, ಈ ಕೆಲಸ ಮಾಡಿ ಬಂದೇನ. ಏನಂತಂದ್ರೆ ಅವ್ರಿಬ್ರು ಬಿದ್ದಿದ್ರು, ಎಲ್ಲರೂ ನಿಂತಿದ್ರು. ಹೌದು, ಅದಕ್ಕೆ ನಾ ಏನ್ ಮಾಡ್ದೆ, ಬಡ ಬಡ ಅವ್ರ ಗಾಡಿ ಎಲ್ಲ ಬಾಜು ಸರಿಸಿ ಅವ್ರಿಬ್ರಿಗೆ ಇದು ಮಾಡಿ ಆಂಬುಲೆನ್ಸ್ ಗೆ ಫೋನ್ ಮಾಡಿ ಅವ್ರಿಬ್ರಿಗೆ ಹಾಸ್ಪಿಟಲ್ ಕಳಿಸಿ ಬಂದ. ಹೌದಾ? ಈಗ ತಡ ಆಯ್ತು ನೋಡು. ಈಗೇನಂದ್ರೆ ಈಗೇನಿಲ್ಲ, ಶಬಾಷ್ಗಿರಿ ಕೊಡ್ಬೇಕಾಗ್ತದಪ್ಪ, ನಮ್ ಪೂರಾ ವಾಪಸ್ ತಗೊಂಡ್ಬಿಡ್ತೀನಿ. ಶಬಾಷ್ಗಿರಿ ಬೇಕಾಗಿಲ್ಲ. ಹೌದು ಅಲ್ಲ, ಶಬಾಷ್ಗಿರಿ ಬೇಕಪ್ಪ, ಇಂತ ಕೆಲಸ ಮಾಡಿದಾಗ ಒಳ್ಳೆಯವರೊಬ್ರು ಒಂದು ಹೊಗಳಿಕೊಬ್ರು ಬೇಕು. ಹೊಗಳಿದಾಗ ಏನಾಗ್ತದ, ಇನ್ನ ಇಷ್ಟು ಹುಮ್ಮಸ್ಸ ಬರ್ತಿರ್ತದ. ಒಳ್ಳೆ ಕೆಲಸ ಮಾಡಿದಾಗ ಸಾರ್ಥಕ ಆಯ್ತು ಅಂತ. ಹೌದಲ್ಲ, ಅದಕ್ಕೆ ಶೋಭಕ ನಾ ಏನಂತೀನಿ, ಈಗ ದೊಡ್ಡೂರಾಗಂತೂ ಇದು ನಡೆದ. ಹೌದು, ಮೊಬೈಲ್ ಮೇಲೆ ಮಾತಾಡೋದು, ಮೊಬೈಲ್ ಮೇಲೆ ಮಾತಾಡ್ಕೋತ ಗಾಡಿ ನಡೆಸೋದು, ಅದು ಒಂದು ಫ್ಯಾಷನ್ ಮಾಡ್ಕೊಂಡ್ಬಿಟ್ಟಾರಪ್ಪ. ಆದ್ರೆ ಶೋಭಕ, ಯಾವುದೇ ಒಂದು ಫ್ಯಾಷನ್ ಅಥವಾ ಯಾವುದೇ ಒಂದು ಒಂದು ಆವಿಷ್ಕಾರ ಏನದಲ್ಲ, ಅದು ನಮ್ಮ ಜೀವಕ್ಕೆ ಕೂತು ಬರಬಾರ್ದು, ನಮ್ಮ ಜೀವಕ್ಕೆ ಹಾನಿ ಆಗ್ಬಾರ್ದು. ಹೌದು ಹೌದು, ಈ ಮೊಬೈಲ್ ಆವಿಷ್ಕಾರದಲ್ಲ, ಇದೆಲ್ಲರ ಕೈಗೂ ಬಂದದ. ಖರೇ ಅದೇ, ಎಲ್ಲಾರು ಸಣ್ಣ ಹುಡುಗರು ಮೊದಲು ಮಾಡ್ಕೊಂಡು ಮೊಬೈಲ್ ಬೇಕಂತಾರ. ಸಣ್ಣ ಹುಡುಗರು ಬೇಕು, ದೊಡ್ಡವರು ಬೇಕು, ಸ್ಥಿತಿವಂತರು ಬೇಕು, ಇರ್ಲೇ ಇರದವ್ರು ಬೇಕು, ಇರ್ಲೇ ಇರದವ್ರಿಗೂ ಸಹಿತ ಮೊಬೈಲ್ ಅದ. ಹೌದು, ಈಗ ಏನಾಗ್ಯದಂತಿ, ಮೊಬೈಲ್ ಬಿಟ್ಟೇ ಇರುದಿಲ್ಲ. ಹೌದು, ಈಗ ಗಾಡಿ ನಡೆಸೋರು ಮೊಬೈಲ್ ಮೇಲೆ ಮಾತಾಡ್ಕೊಂಡ ಗಾಡಿ ನಡೆಸ್ತಿರ್ತಾರೆ. ಅದು ಬಿಡು, ರಿಂಗ್ ಮಾಡ್ಕೊತ ಹೋಗ್ತಾರ, ನಮ್ಮ ನಂಬರ್ ಹುಡ್ಕೋತ ಹೋಗ್ತಾರ, ಅದ್ರ ಮೆಸೇಜ್ ಮಾಡ್ಕೊತ ಹೋಗ್ತಾರ. ಇದು ಯೂಸ್ ಆಯ್ತಾ? ಹೌದು. ಇನ್ ಯಾರು ರೋಡ್ ಕ್ರಾಸ್ ಮಾಡ್ತಿರ್ತಾರ ನೋಡ್ಕೊಂಡು, ಹೌದು, ಅವರು ಸಹಿತ ಮೊಬೈಲ್ ಮಾತಾಡ್ಕೊತೆ ಕ್ರಾಸ್ ಮಾಡ್ತಿರ್ತಾರೆ. ಅಂದ್ರೆ ಇಬ್ಬರದಾಗ ಯಾರೋ ಒಬ್ಬರು ಶಾಣೆತನ ತೋರಿಸಿ ಒಬ್ಬರು ಎಚ್ಚರಲಿಂದ ಇದ್ರೆ ಎಕ್ಸಿಡೆಂಟ್ ತಪ್ಪುತ್ತದೆ. ಹೌದು, ಒಸು ಮಂದಿ ಅವರೇ ಆದ್ರೆ ಅದಕ್ಕೆ ಎಕ್ಸಿಡೆಂಟ್ ಚಲಿತವ. ಖರೇನೇ ಅದು, ಮತ್ತೆ ಹೌದು, ಯಾಕಂದ್ರೆ ಮಾತಿನ ಕಡೆ ಲಕ್ಷ ಇರ್ತದ. ನಾವ್ ಏನ್ ಕೆಲಸ ಮಾಡ್ಲಿಕತ್ತೀವಿ, ಎಲ್ಲಿ ನಡೀಲಿಕತ್ತೀವಿ, ಅದ್ರ ಲಕ್ಷ ಇರಂಗಿಲ್ಲ. ಆ ಒಂದು ಸಿಚುವೇಶನ್ ತಲೆಗಿಲ್ಲ, ಗೊತ್ತಿರಂಗಿಲ್ಲ. ಸುಮ್ನೆ ಅಲ್ಲಿ ಹೋಗ್ಬೇಕಂತ ತಲೆಗ್ ಒಂದ್ ಫೀಡ್ ಇರ್ತದ, ಆ ಫೀಡ್ ಪ್ರಕಾರ ಹೋಗ್ತಿರ್ತಾರ ಅವ್ರು. ಸುಮ್ ತಮ್ ಕಾಲ್ಗಳ ತಾವ್ ಹೋಗ್ತಿರ್ತಾವ, ಅದಕ್ ವಿಚಾರ ಮಾಡೋ ಶಕ್ತಿ ಇರಂಗಿಲ್ಲ. ಅಲ್ಲಿ ಯಾವಾಗ ಬರ್ತದ ಅಲ್ಲಿ ವಿಚಾರ ಮಾಡ್ಲಿಕ್ಕೆ ಅಂದ್ರೆ, ಮಾತ್ನಾಗ ಏನ್ ಮುಳಿ ಹೋಗಿರ್ತಾರ ನೋಡ್, ಆ ಮಾತಿಗೆ ಆನ್ಸರ್ ಮಾಡಿದ್ರೆ ಗೊತ್ತಿರ್ತಾರ ಅವ್ರು. ಯಾವ ಧಡಲ್ಲ ಬಡಿತು ಬಡಿತು ಅಂದ್ರೆ ಅವಾಗ ಎಚ್ಚರಾಗ್ಬಿಡ್ತಾರ. ಈ ಜಗತ್ತಿಗೆ ಬರ್ತಾರ, ಅವಾಗ ಏನ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಜಗತ್ತಿ ಬರೋದ್ರಾಗ ಟೈಮ್ ಹೋಗ್ಬಿಟ್ಟು. ಖರೇ ಅದು. ಅದಕ್ಕ ನಾ ಏನ್ ಅನ್ನೋದಂತಂದ್ರೆ, ಈ ಮೊಬೈಲ್ ಏನದಲ್ಲ, ನಾವು ನಿಂತಾಗ ಮನೆಗಿದ್ದಾಗ ಹೊಲದಾಗ ಕೆಲಸ ಮಾಡೋ ಮುಂದ ಏನು ಅವಾಗ ಎಷ್ಟು ಬೇಕಷ್ಟು ಮಾತಾಡೋದು. ಖರೇ ಅದು. ಹೌದು ಅಲ್ಲ, ನೀವು ರಸ್ತೆ ಮೇಲೆ ಹೋಗೋ ಮುಂದಾಗ ಫೋನ್ ಬಂದ್ರು ಒಂದ್ ಕಡೆ ಸೈಡ್ಗೆ ನಿಂತ್ಕೊಂಡು ಮಾತಾಡಿ ಮುಂದ್ ಹೋಗ್ರಿ. ಹೌದು, ಎಷ್ಟೊತ್ತಾಗಬೇಕಾಗಿದೆ? ಅರ್ಜೆಂಟೇ ಇತ್ತು ಅಂತಂದ್ರೆ ಒಂದ್ ಸೈಡ್ಗೆ ನಿಂತ್ಕೊಂಡು ತಗೊಂಡು ಮಾತಾಡಿ ವಿಷಯ ಮುಗಿಸಿಕೊಂಡು ಮುಂದಕ್ಕೆ ಹೋಗ್ಬೋದು. ಅಂದ್ರೆ ಫಾಸ್ಟ್ ಹೋಗೋದ? ಇಲ್ಲ ಅಂದ್ರೆ ಅದು ಬಂದ್ರೆ ಬರೋಲ್ದಕ್ಕಂತೇಳಿ ನಾವು ಹೋಗಂಗ್ ಹೋಗ್ಬಿಡ್ಬೇಕು. ಎಲ್ಲಿ ಮುಟ್ಟಿದ್ಮೇಲೆ ಮುಟ್ಟಿದ್ಮೇಲೆ ಅದನ್ನ ತೆಗೆದು ನೋಡ್ಬೇಕು, ಯಾರು ಮಾಡಿದ್ರು, ಮಿಸ್ ಕಾಲ್ ಯಾರು, ಎಷ್ಟದ, ಎದಕ್ಕೆ ಮಾಡ್ಯಾರ, ಕೇಳ್ಬಿಟ್ರೆ ಮುಗಿದ ಹೋಯ್ತಪ್ಪ, ಯಾರಿಗೂ ತೊಂದರೆ ಇಲ್ಲ. ಗಾಡಿ ನಡೆಸೋರು ಇದೇ ವಿಚಾರ. ಹೌದಲ್ಲ, ಗಾಡಿ ನಡೆಸೋ ಮುಂದ ನಾವು ಫೋನ್ ಮಾಡ್ಲಿತ್ತೀವಿ ಅಂದ್ರೆ ಶೋಭಕ, ಗಾಡಿ ಫಾಸ್ಟ್ ಹೋಗ್ತದೂ ಹೋಗುದು, ಸ್ಲೋನೇ ಹೋಗುದು. ಅವಾಗ ಏನಾಯ್ತು, ನಾವ್ ಎಷ್ಟ್ ಟೈಮ್ ಮುಟ್ಟಬೇಕು ಆ ಟೈಮ್ ಮುಟ್ಟೋದಿಲ್ಲ. ಅಂದ್ರೆ ಟೈಮ್ ಅಂತ ಹೆಚ್ಚಿಗೆ ಹೋಯ್ತೆ. ನಾವ್ ಏನ್ ಉಳಿಸಿದಂಗಾಯ್ತು? ಏನು ಉಳಿಸದಂಗಿಲ್ಲ, ಅನಾಹುತಗಳೇ ಜಾಸ್ತಿ ಆಗ್ತದೆ. ಅನಾಹುತಕ್ಕೆ ನಾವು ಅವಕಾಶ ಮಾಡ್ಕೊಟ್ಟು ಎರಡು ಕೈಯಿಂದ ಬರಮಾಡ್ಕೊಂಡಂಗಿ ಬಾಬಾ ಆ ಮಾರಂತೀವ ನೋಡು. ಹಂಗ ಇದನ್ನ ನಾವು ಮಾಡಬಾರ್ದು. ಆಮೇಲೆ ಇನ್ನೊಂದೇನೇ ಶುಭಕ, ಈಗ ಮಾತಾಡ್ಲಿಕ್ಕೆ ಏನ್ ರೊಕ್ಕ ಹತ್ತದಿಲ್ಲ, ಎಲ್ಲ ಫ್ರೀ, ಇಂಟರ್ನೆಟ್ ಫ್ರೀ, ಡಾಟಾ ಫ್ರೀ. ಆ ಫೋಟೋ ನೋಡ್ದ, ಈ ಫೋಟೋ ನೋಡ್ದ, ನಿಂಗ್ ಗುಡ್ ಮಾರ್ನಿಂಗ್ ಹೇಳ್ದ, ಗುಡ್ ನೈಟ್ ಹೇಳ್ದ. ಹೌದು, ಅಷ್ಟೇ ಯಾಕೆ ರಜಣ್ಣ, ಗುಡ್ ಮಾರ್ನಿಂಗ್ ಗುಡ್ ನೈಟ್ ಉತ್ತರ ಸಿಗ್ಲಿಲ್ಲ ಅಂತಂದ್ರೆ ತ್ರಾಸ ಮಾಡ್ಕೊಳ್ಳೋರು ಇದಾರೆ ಈಗ. ಅದು ಬೇರೆ, ನಮ್ ಗುಡ್ ಮಾರ್ನಿಂಗ್ ಹೇಳಿದ್ರೆ ನಮ್ ಗುಡ್ ಮಾರ್ನಿಂಗ್ ಹೇಳಿಲ್ಲ ವಾಪಸ್ ಹೇಳಿಲ್ಲ. ನಾ ಅಂತ ಏನ್ ಕೆಟ್ಟ ಮಾಡಿ, ಕೆಟ್ಟ ಮಾಡಿ ಅಂತ ವಿಚಾರಗಳದಾವ ಈ ಸದ್ಯಕ್ಕೆ ಮಂದಿವಲ್ಲಿ. ಆದ್ರೆ ಶುಭಕ, ಈ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹೇಳ್ಬೇಕು ಇಲ್ಲಂತಿಲ್ಲ, ಅದೇ ಒಂದು ಕಾಯಕ ಆಗ್ಬಾರ್ದು. ಅದೇ ಒಂದು ಕಾಯಕನೇ ಇರ್ತದೆ ಮುಂಜಾನೆ ಎದ್ದ ಕೂಡಲೇ ಎಲ್ಲರಿಗೂ ಮೊಬೈಲ್ ಹಿಡ್ಕೊಂಡು ಕೂಡದಂದ್ರೆ ಏನು ಎಲ್ಲರಿಗೂ ಗುಡ್ ಮಾರ್ನಿಂಗ್ ತಿಳಿಸೋದಪ್ಪ. ಆದ್ರೆ ಇನ್ನೊಂದು ಗಮನಿಸಲು ಶೋಭಕ ಏನದು ಎದ್ರು ಬಂದ್ರೆ ಗುಡ್ ಮಾರ್ನಿಂಗ್ ಜಲ್ದಿ ಹೇಳೋದಿಲ್ಲ ಹೇಳಂಗಿಲ್ಲ ಖರೆ ಅದ ಮೊಬೈಲ್ ಹೇಳೋದು. ಹೌದು ಮಾತುಗಳು ಜಾಸ್ತಿ ಬರ್ತಾವ ಮೊಬೈಲ್ ಒಳಗ. ಆಮೇಲೆ ಹುಟ್ಟಹಬ್ಬ ಇರ್ತಂತ ಹುಟ್ಟಹಬ್ಬ ಮೊಬೈಲ್ ನಾಗ ವಿಶ್ ಮಾಡುದು ಎದ್ರು ಬಂದ್ರೆ ಶೋಭಕ್ ಹುಟ್ಟಹಬ್ಬ ಅಂತ ನೆನಪಿಲ್ಲ ಶೋಭಕ್ ವಿಶ್ ಮಾಡೋದಿಲ್ಲ ಹಿಂಗೆ ನಮ್ ಮೊಬೈಲ್ ಹೇಳಿಲ್ಲ ಮೊಬೈಲ್ ದಾಗ ಹೇಳ್ಬಿಟ್ಟಿವಿ ಸಾಕಂತ ನೋಡು ಅಂತಂದ್ರೆ ನಾವ್ ಎಲ್ಲಿಗೆ ಬಂದ್ ಹತ್ತಲಿದ್ದೀವಿ ಅನ್ನೋದನ್ನ ವಿಚಾರ ಮಾಡು. ಆಮೇಲೆ ಕೆಲವೊಂದ್ ಮಕ್ಕಳು ಕೆಲವೊಬ್ರು ಏನ್ ನೋಡ್ಬೇಕು ಏನ್ ನೋಡಬಾರ್ದು ಅಂತವೆಲ್ಲ ನೋಡಿ ಅಂತ ಕೆಟ್ಟ ಕೆಟ್ಟ ಇದಕ್ಕೆ ದಾಸ ಆಗ್ಲಿತ್ತಾರೆ. ಅದರಿಂದ ಏನಾಗ್ತದ ಈ ಟೀನ್ ಏಜ್ ನವ್ರು ಏನಿರ್ತಾರಲ್ಲ ಅಂತವ್ರು ಸ್ಪೆಷಲಿ ಅಂತದಕ್ಕೆ ಅಡಿಕ್ಟ್ ಆಗ್ಬಿಡ್ತಾರೆ. ಅಡಿಕ್ಟ್ ಆಗ್ಲಿತ್ತ ಅವ್ರ ಜೀವನ ಹಾಳು ಮಾಡ್ಕೊಳ್ಳಿ ಖರೆ. ಅದಕ್ಕೆ ಯಾರು ಯಾವ ಮಕ್ಳು ಅಂತ ನೋಡ್ತಿರ್ತಾರ ಅಂದ್ರೆ ಯಾವ ತಾಯಿ ತಂದೆ ಪೋಷಕರು ಮಕ್ಕಳಿಗೆ ಇಂಥ ಕೊಡ್ಸಾರ ಅವ್ರದ ಜವಾಬ್ದಾರಿ ಏನು ಅಂತಂದ್ರೆ ನಮ್ಮ ಮಕ್ಕಳು ಏನ್ ನೋಡ್ಲಿತ್ತಾರ ಅದ್ರಾಗ ಏನ್ ಮಾಡ್ಲಿತ್ತಾರ ಅಂತ ನಾವು ಮೊಬೈಲ್ ತಗೊಂಡು ದಿವಸ ನಾವು ಚೆಕ್ ಮಾಡ್ತಿರ್ಬೇಕು. ಯಾಕೆ ನಾವು ಮೊಬೈಲ್ ಕೊಡಿಸಿರ್ತೀವಿ ನಮ್ಗೆ ಅಧಿಕಾರ ಇರ್ತದೆ ಮೊಬೈಲ್ ನೋಡ್ಲಿಕ್ಕೆ ಬ್ಯಾಡ್ ಅನ್ನೋದಿಲ್ಲ. ಹೌದಲ್ಲ ಬ್ಯಾಡ್ ಅಂದ್ರು ಜಿದ್ ಮಾಡ್ಲಿತ್ತಾರ ಅಂದ್ರೆ ಏನೋ ಅದ ಅಂತ ತಿಳ್ಕೋಬೇಕು. ಹೌದಲ್ಲ ಅದಕ್ಕೆ ಅವ್ರು ಏನ್ ಚೆಕ್ ಮಾಡ್ಲಿತ್ತಾರ ಏನ್ ನೋಡ್ಲಿತ್ತಾರ ಯಾವ್ಯಾವ ಸೈಟ್ ವಿಸಿಟ್ ಮಾಡ್ಲಿತ್ತಾರ ಇವೆಲ್ಲ ಯಾರ್ಯಾರ ಜೋಡಿ ಮಾತಾಡ್ಲಿಕ್ಕತ್ತಾರ ಅವ್ರು ಒಳ್ಳೆಯವರೋ ಇಲ್ಲೋ ಹೌದು ಯಾರ್ಯಾರೋ ಫ್ರೆಂಡ್ಸ್ ಆಗ್ತಾರ ಇನ್ನೂ ಆಗ್ತಾರ ಅದಾದ್ಮೇಲೆ ಏನೋ ಅನಾಹುತಗಳನ್ನು ಆಗ್ತಾವ ನೋಡ್ತೀವಿ ಕೇಳ್ತೀವಿ ಬೇಕಾದಷ್ಟದಪ್ಪ. ಆದ್ರೆ ಈಗ ಇಂಟರ್ನೆಟ್ ಇದೊಂದು ಈ ಮೊಬೈಲ್ ಏನದಲ್ಲ ಬಹಳ ಒಳ್ಳೆ ಒಂದು ಸಾಧನೆ ಅದಪ್ಪ. ಉಪಯೋಗ ಮಾಡ್ಕೊಂಡ್ರೆ ಉಪಯೋಗ ಒಳ್ಳೆ ರೀತಿ ಉಪಯೋಗ ಮಾಡ್ಕೊಂಡ್ರೆ ಬಹಳ ಒಳ್ಳೆ ಸಾಧನೆ ಅದ. ಎಷ್ಟಪ್ಪ ಕುತ್ಕೊಂಡಲ್ಲೇನೆ ಎಲ್ಲಾ ಕೆಲಸಗಳು ಆಗ್ಬಿಡ್ತಾವ ಮಾಹಿತಿ ಸಿಗ್ತದೆ ಕೆಲಸಗಳಾಗ್ತಾವ. ನೀ ಕೆಇಬಿಗೆ ಹೋಗ್ಬೇಕಾದ್ರ ಒಂದ್ ತಾಸ ಎರಡ್ ತಾಸರ ಬೇಕಪ್ಪ. ಇಲ್ಲೇ ಬಿಲ್ ಕಟ್ಟಬಹುದು ಟ್ರೈನ್ ಟಿಕೆಟ್ ಬುಕ್ ಮಾಡಬಹುದು ಬಸ್ ಟಿಕೆಟ್ ಮಾಡಬಹುದು ಎಷ್ಟು ಸರಳದಂತಿ ಹೋಟೆಲ್ ಮಾಡಬಹುದು. ಏ ಮೊನ್ನೆ ಶೋಭಕ ನಿಂಗೆ ಹೇಳ್ತೇನೆ ಕೇಳು ಮೊನ್ನೆ ಒಬ್ರು ವಿಜ್ಞಾನಿಗಳು ಸಿಕ್ಕಿದ್ರು ಅವ್ರ ಏನೋ ಬಿಡ್ತಾನೆ ಏನ್ ನಮ್ ರೈತರು ಈಗ ಇಂಟರ್ನೆಟ್ ಬಹಳ ಫೇಮಸ್ ಆಗ್ಯಾರ್ರಿ ಬಹಳ ಹುಷಾರಾಗ್ಯಾರ್ರಿ ತಮ್ಮ ಹೊಲದಾಗ ಏನಾರ ಬೆಳಿ ರೋಗ ಬಂದಿತ್ತು ಏನ ಇದು ಫೋಟೋ ತೆಗಿತಾರೆ ನಮ್ ಕಳಿಸ್ತಾರೆ ಸರ್ ಇದು ಆಗ್ಯದ ಇದಕ್ಕೆ ಏನ್ ಹೊಡಿಬೇಕು ಹೇಳಿ. ಬಹಳ ಒಳ್ಳೆ ಕೆಲಸ ನೋಡಿದ ಹೌದಿಲ್ಲ ಇಂಥದಕ್ಕೆ ಉಪಯೋಗ ಮಾಡ್ಕೋಬಹುದು. ಬೇಕಾದಂಗ ನೀವು ಬೇರೆ ಏನಾರ ಮಾಡ್ತೀವಿ ಕೆಲಸಕ್ಕೆ ಬರಲಾರ್ದು ನಾಲೆಜಿಗೆ ಇರ್ಲಾರ್ದು ಅದ್ರಲ್ಲಿಂದ ಏನೂ ಉಪಯೋಗ ಇಲ್ಲ ಅಂತ ಅನ್ನೋದಾದ್ರೆ ಅದು ಉಪಯೋಗ ಇಲ್ಲ ಅಡ್ಡ ಹಾದಿ ಹಿಡಿಸ್ತದ. ಅಡ್ಡ ಹಾದಿ ಅದಕ್ಕೆ ಯಾವುದೇ ಒಂದು ವಿಜ್ಞಾನದ ಆವಿಷ್ಕಾರ ಆಗ್ತಲ್ಲ ಅದಕ್ಕೆ ಅಡ್ವಾಂಟೇಜ್ ಇರ್ತದೆ ಡಿಸ್ಅಡ್ವಾಂಟೇಜ್ ಒಳ್ಳೇದು ಇರ್ತದೆ ಕೆಟ್ಟದ್ದು ಇರ್ತದೆ. ಆದ್ರೆ ಯಾವ್ದನ್ನ ನಾವು ಉಪಯೋಗ ಮಾಡಬೇಕು ಅನ್ನೋದು ಯಾರ ಕೈಗಿರ್ತದ ಅವ್ರು ಯಾರ ಬಲ್ಲಿರ್ತದ ಮೊಬೈಲ್ ಅವರೇ ಯೂಸ್ ಮಾಡ್ಬೇಕು ನಮ್ ಕೈಗೆ ಅಂತಂದ್ರೆ ಒಳ್ಳೇದನ್ನ ನಾವು ಆರಿಸ್ಕೋಬೇಕು. ಆಮೇಲೆ ಇನ್ನೊಂದು ಹೇಳ್ಬೇಕು ಇನ್ನೊಂದು ಏನ್ ಹೇಳ್ಬೇಕಂತಂದ್ರೆ ಏನದು ಈ ಟ್ರ್ಯಾಕ್ಟರ್ ನಡೀತಿರ್ತಾವ ಏನ್ ಹೇಳಿನ ಕತಿ ಜೋರ್ ಹಡ ಹಚ್ಚಿರ್ತಾರ. ಹೌದು ಅವ್ರದ್ದು ಅದೊಂದು ಸ್ಟೈಲೇ ಮಾಡ್ಕೊಂಡ್ಬಿಟ್ಟಾರ ಎಲ್ಲಾ ಟ್ರ್ಯಾಕ್ಟರ್ದವ್ರು ಜೋರಾಗಿ ಹಾಡ್ ಹಾಕೊಂಡು ಹೊಂಟ ಬಿಡದಪ್ಪ ಮುಂದೆ ಮರ. ಆದ್ರೆ ಟ್ರ್ಯಾಕ್ಟರ್ ಅವಾಜ್ ನಡ್ಸೋರು ಹೆಂಗ್ ಕೇಳಿಸ್ತದ ಹಿಂದ್ ಬಂದವರು ಹಾರ್ನ್ ಕೇಳಿಸಂಗಿಲ್ಲ. ಟ್ರ್ಯಾಕ್ಟರ್ ನಾಗ ಇದ್ದವ್ರಿಗೆ ಎಷ್ಟು ಜೋರ್ ಹಾಕಿದ್ರು ಟ್ರ್ಯಾಕ್ಟರ್ ಅವಾಜ್ ಅದಕ್ಕಿಂತ ಜೋರ್ ಇರ್ತದೆ. ಹೌದು ಕೇಳಿಸ್ಬೇಕಂತ ಅವ್ರು ಹಚ್ಚಿರ್ತಾರ. ಆದ್ರೆ ಅವ್ರಿಗೆ ಬಿಟ್ಟು ರೋಡ್ ಮೇಲೆ ಉಳಿದು ಹೋಗೋರಿಗೆ ಅದು ಡಿಸ್ಟರ್ಬ್ ಮಾಡ್ತದೆ. ಬಹಳ ಬಹಳ ಕೇಳಿಸ್ತಿರ್ತದ ಅವ್ರ ನಡೆಸೋರಿಗೆ ಕೇಳಿಸಂಗಿಲ್ಲ ಅಷ್ಟು ಹಿಂದ್ ಹೋಗೋರು ಮುಂದ್ ಬರೋರಿಗೆ ಏನಿರ್ತಾರಲ್ಲ ಅದು ಬಹಳ ಕೇಳಿಸ್ತಿರ್ತದೆ. ಆಮೇಲೆ ಹಿಂದಿನ ಹಾರ್ನ್ ಹೊಡೆದ್ರೆ ನಮಗ ಸೈಡ್ ಬೇಕ್ರಿ ಅಂತಂದ್ರೆ ಅವ್ರಿಗೆ ಕೇಳಿಸೋದಿಲ್ಲ ಕೇಳಿಸಂಗಿಲ್ಲ. ಹಿಂಗಾಗಿ ಬಹಳಷ್ಟು ಅನಾಹುತಗಳಾಗ್ತಿವಿ. ಹೌದು ಹೌದು ಅದಕ್ಕೆ ನಂದೇನು ರಿಕ್ವೆಸ್ಟ್ ಅಂತಂದ್ರೆ ಯಾರ ಹತ್ರ ಟ್ರ್ಯಾಕ್ಟರ್ ಅದಾವ ಯಾರ ಟ್ರ್ಯಾಕ್ಟರ್ ನಡೆಸ್ತಾ ಇದ್ರಿ ಅದಷ್ಟು ಸಣ್ಣ ಇಟ್ಟು ಕೇಳ್ರಿ ಇಲ್ಲ ಅಂತಂದ್ರೆ ಬಿಟ್ಬಿಡೋ ಚಲೋ. ನೀವು ಹೊಲದಾಗ ಹೊಲ ಹೊಡಿತಿರ್ತಲ್ಲ ಅವಾಗ ಹಚ್ಕೊಳ್ರಿ ಅವಾಗ ಹಚ್ಕೊಳ್ರಿ ಹೊಲದಾಗ ನೀವು ಒಬ್ಬರೇ ಇರ್ತೀರಿ ಹಿಂದ ಮುಂದೆ ಯಾರು ಬರೋದಿಲ್ಲ ಅವಾಗ ಮಜಾ ಮಾಡ್ಕೊಂಡು ಹಾಡ ಕೇಳ್ಕೊಂತ ಹೊಲ ಹೊಡೆದ್ರೆ ಕೆಲಸ ಎಷ್ಟೊತ್ತು ಮಾಡ್ರಿ ಕೆಲಸ ಅಷ್ಟು ಚಲೋ ಆಗಿರ್ತದೆ. ಆಮೇಲೆ ಬೆಳೆಗಳನ್ನು ಚಲೋ ಬರ್ತಾವ. ಹೌದಲ್ಲ ಹಾ ಸಂಗೀತದಿಂದ ಇವತ್ ನಾಳೆ ಸಂಗೀತದಿಂದ ರೋಗಗಳು ಗುಣ ಆಗ್ತಾವಂತ ಮನುಷ್ಯಾಗ ಬಂದ ಬೆಳೆಗಳು ಹಂಗ ನೀವು ಹೊಲದಾಗ ಬೇಕಾದಷ್ಟು ಮಾಡ್ರಪ್ಪ ಚಲೋ. ಇನ್ನೊಂದ್ ಏನ್ ವಿಚಾರ ಅಂತಂದ್ರ ಏನ ಈಗ ಬಹಳಷ್ಟು ಸಲ ನಾವು ಪೇಪರ್ ನಾಗ ಓದ್ತಿರ್ತೀವಿ ಏನಂತಂದ್ರ ರೋಡ್ ಮೇಲೆ ನಿಂದ್ರಿಸಿದಂತ ಟ್ರ್ಯಾಕ್ಟರ್ ಅಥವಾ ಲಾರಿಗೆ ಹಿಂದಿನ ಗಾಡಿಗಳು ಬಂದು ಟೂ ವೀಲರ್ ಇರ್ಲಿ ಅಥವಾ ಕಾರ್ ಇರ್ಲಿ ಅದಕ್ಕೆ ಬಡದು ಆಕ್ಸಿಡೆಂಟ್ ಆಗಿ ಬಹಳ ಜೀವ ಹೋದವು ಅಂತ ಅಂದ್ರೆ ಇಲ್ಲಿ ಏನಾಗುತ್ತೆ ಶೋಭಕ್ಕ ಬಹಳಷ್ಟು ಟೈಮ್ ನೊಳಗ ಈ ಟ್ರ್ಯಾಕ್ಟರ್ಗಳಿಗೆ ಕೆಲವೊಂದು ಲಾರಿಗಳಿಗೆ ಹಿಂದ ಏನು ರೆಡ್ ಲೈಟ್ ಇರೋದಿಲ್ಲ. ಹೌದು ಹೌದು ಈ ಪಾರ್ಕಿಂಗ್ ಮಾಡಿದಾಗ ಪಾರ್ಕಿಂಗ್ ಲೈಟ್ ಅಂತ ಇರ್ತದೆ. ಹೌದು ಅಂದ್ರೆ ರಾತ್ರಿ ಕತ್ಲ ಯಾರು ಬರ್ತಿರ್ತಾರ ನೋಡು ದೂರಿಂದ ಕಾಣಿಸ್ಬೇಕು ಏನಂದ್ರೆ ಅಲ್ಲೊಂದು ಗಾಡಿ ನಿಂತದ ಏನೋ ಕೆಟ್ಟದೋ ಅಥವಾ ಏನೋ ಸಮಸ್ಯೆ ಆಗ್ಯದ. ಏನು ಇಲ್ಲ ಅಂತಂದ್ರೆ ಏನಾಗುತ್ತೆ, ಹಿಂದಿನ ಗಾಡಿಯವರು ಫಾಸ್ಟ್ ಬರ್ತಿರ್ತಾರೆ, ರೋಡ್ ಖಾಲಿ ಇರ್ತದೆ, ಒಮ್ಮೆ ಸನಿ ಬಂದ ಮೇಲೆ ಗುರ್ತಾಗತ್ತೆ ಇಲ್ಲೇನೋ ನಿಂತದ, ಅವಾಗ ಬ್ರೇಕ್ ಹೊಡೆದ್ರು ಸಹಿತ ಕಂಟ್ರೋಲ್ ಆಗಲಾರದ ಪರಿಸ್ಥಿತಿ ಒಳಗ ಅದಕ್ಕೋಗಿ ಗುದ್ದಬೇಕಾಗ್ತದೆ, ಆಕ್ಸಿಡೆಂಟ್ ಆಗ್ತದೆ. ಆ ಗಾಡಿ ಅಂತ ನಿಂತಿರ್ತದೆ, ಅದ್ರ ಯಾರು ಇರ್ಲಿಕ್ಕಿಲ್ಲ, ಏನು ಆಗೋದಿಲ್ಲ, ಯಾರು ಹೊಡೆದಿರ್ತಾರಲ್ಲ ಅಲ್ಲಿ ಜೀವಹಾನಿ ಆಗೋ ಸಾಧ್ಯತೆ ಬಹಳ. ಅದಕ್ಕೆ ಒಂದು ಸಣ್ಣ ವಿಚಾರ, ಒಂದು ಸಣ್ಣ ಸಲಹೆ, ಒಂದನ್ನ ನಾವು ಅನುಸರಿಸಿದ್ರೆ ಸಾಕಷ್ಟು ಜೀವಗಳನ್ನು ಉಳಿಸಬಹುದು. ಏನಂತ ಮಾಡ್ಬೇಕಂತ, ಈ ರೇಡಿಯಂ ಸಿಕ್ತ ಪಟ್ಟಿಗಳು ಕೆಂಪು ಕಲರ್ದು, ಹೌದು, ಏನವ ಸಸ್ತ ಸಿಕ್ತ, 5 ರೂಪಾಯಿ 10 ರೂಪಾಯಿ ಒಂದು ಉದ್ದ ಪಟ್ಟಿ ಸಿಕ್ತ, ಆ ಪಟ್ಟಿ ನಮ್ ಟ್ರ್ಯಾಕ್ಟರ್ ಇರಲಿ ಅಥವಾ ಲಾರಿ ಇರಲಿ ಅದರಿಂದ ಒಂದು ಉದ್ದಕ್ಕೆ ಹಚ್ಚಿಬಿಡೋದು. ಯಾವುದೇ ಲೈಟ್ ಅದ್ರ ಮೇಲೆ ಬಿತ್ತಂತ ಇಟ್ಕೋ, ರಾತ್ರಿ ಅದು ಹೊಳಿತದೆ, ಹೌದು, ವಾಪಸ್ ಲೈಟ್ ಕೊಡ್ತದೆ. ಅಂದ್ರೆ ರಾತ್ರಿ ಯಾರು ರೋಡ್ ಯೂಸ್ ಮಾಡ್ತಿರ್ತಾರ ಅವ್ರಿಗೆ ಗುರ್ತಾಗತ್ತೆ ಇಲ್ಲಿ ಏನೋ ಗಾಡಿ ನಿಂತದ ಅಂತ ಹೇಳಿ, ಅವಾಗ ಏನ್ ಮಾಡ್ತಾರ, ಸ್ಲೋ ಮಾಡ್ತಾರ, ಬಾಜುಲಿಂದ ಹೋಗ್ಬಿಡ್ತಾರೆ. ಖರೇ ಅದ. ಅಂದ್ರೆ ಒಂದ್ ಸಣ್ಣ ಪಟ್ಟಿ ಎಷ್ಟು ಜೀವ ಉಳಿಸ್ತಾರೆ, ಪಟ್ಟಿ ಕೆಲಸನೇ ಬಹಳ ದೊಡ್ಡದದ, ಅದು ಒಂದ್ ಸಣ್ಣ ಪಟ್ಟಿ ಕೆಲಸ ಬಹಳ ದೊಡ್ಡ ಮಂದಿ ದೊಡ್ಡ ಕೆಲಸ ಆಗ್ಬಿಡ್ತದ, ಅದು ಎಷ್ಟು ಜೀವಗಳನ್ನ ಉಳಿಸ್ತದ ಅದು. ಯಾಕಂದ್ರೆ ಎಲ್ಲ ರಾತ್ರಿ ಹೊತ್ತು ಏನಾಗ್ತದೆ ಅಂದ್ರೆ ಎದ್ರ ಗಾಡಿಗಳು ಬರ್ಲಿಕ್ಕಿದ್ವು ಅಂದ್ರೆ ಫೋಕಸ್ ಬಿದ್ದ್ ಬಿಡ್ತದಪ್ಪ, ಮುಂದೇನದ ಅಂತ ಕಾಣಿಸಂಗಿಲ್ಲ, ಒಂದ್ ಕ್ಷಣ ಆ ಪಾಸ್ ಆಗೋ ತನಕನು ಮುಂದೇನದ ಅಂತ ಕಾಣಿಸಂಗಿಲ್ಲ. ಆ ರೆಡ್ ಲೈಟ್ ಇತ್ತು ಅಂತಂದ್ರೆ ಅವ್ರಿಗೆ ಗೊತ್ತಿರ್ತದಲ್ಲಿ ಇಲ್ಲಿ ಏನೋ ನಿಂತದ ಅಂತ ಹೇಳಿ ಸ್ಲೋ ಮಾಡ್ಕೊಂಡು ಸೈಡ್ ಲಿಂದ ತಗೊಂಡು ಹೋಗ್ತಾರೆ, ಹೋಗ್ಬಿಡ್ತಾರೆ, ಸರಳ ಆಗಿರುವಂತದ್ದು. ಖರೆ. ಆಮೇಲೆ ಇನ್ನೊಂದು ಏನದು, ಮೊಬೈಲ್ ಬಗ್ಗೆ ನಾನು ಹೇಳುತ್ತಿದ್ದಲ್ಲ, ಹೌದು, ಈ ಮೊಬೈಲ್ ಒಳಗೆ ಸೆಲ್ಫಿ ತಕ್ಕೊಳ್ಳೋದು ಬಹಳ ಆಗಿದೆ. ಹಾ ರಾಜಣ್ಣ, ಇದು ಅಂತೂ ಭಾರಿ ಅದ ನೋಡಪ್ಪ, ತಕ್ಕೊತೀವಿ ಬಿಡು ಹಂಗಂತ ಅಲ್ಲ, ಅಲ್ಲ ಎಲ್ಲಿ ಸೀನ್ ಹೆಂಗಿರ್ತದ, ಏನ್ ಸಿಚುವೇಶನ್ ಹೆಂಗಿರ್ತದ, ವಾತಾವರಣ ಹೆಂಗಿರ್ತದ ನೋಡ್ಕೊಂಡು ಕೆಲಸ ಮಾಡ್ಬೇಕಪ್ಪ ಯಾವ್ದೇ ಆದ್ರೂ. ಈಗ ನಿಂತಲ್ಲೇನೆ ಬಸ್ ಸ್ಟ್ಯಾಂಡ್ ನಿಂತ್ಕೊಂಡೆ ಫೋಟೋ ತಕ್ಕೊಳ್ಳೋದು, ಸ್ಟೇಷನ್ ನಿಂತ್ಕೊಂಡೆ ಫೋಟೋ ತಕ್ಕೊಳ್ಳೋದು, ಎಲ್ಲರ ಫಂಕ್ಷನ್ಗೆ ಹೋದಿ ಅಲ್ಲಿ ಫೋಟೋ ತಕ್ಕೊಳ್ಳೋದು, ಮನ್ಯಾಗ ಸುಮ್ ಸುಮ್ನೆ ನಿಂತ್ಕೊಳ್ಳೋದು, ಒಂದ್ ಡ್ರೆಸ್ ಹಾಕೊಂಡೆ ಫೋಟೋ ತಕ್ಕೊಳ್ಳೋದು, ಹೋಟೆಲ್ ಊಟಕ್ಕೆ ಹೋದ್ವಿ ಅಲ್ಲಿ ತಕ್ಕೊಳ್ಳೋದು, ಅಲ್ಲ ತಗೊಳ್ಳಿ, ಇಲ್ಲಿ ತಕೊಂಡ್ರೆ ಅವ್ರವ್ರ ಒಂದು ಕಾಯಶು ಅವ್ರವ್ರದ್ದು ಒಂದು ಇದು ತಕ್ಕೊಳ್ಳಿ. ನಾ ಎಲ್ಲಿ ತಕ್ಕೊಬಾರ್ದು ಅಂತೀನಂದ್ರೆ, ಈ ಗುಡ್ಡದ ಮೇಲೆ ಹೋಗಿರ್ತಾರ, ನದಿ ದಂಡಿಗೆ ಹೋಗಿರ್ತಾರ, ಸಮುದ್ರ ದಂಡಿಗೆ ಹೋಗಿರ್ತಾರ, ಎತ್ತರ ಜಾಗ ನಿಂತ ಸೆಲ್ಫಿ ತಕ್ಕೊತಿರ್ತಾರ, ಅಲ್ಲಿ ಏನಾದ್ರೂ ಕಾಲ್ ಜರುಗ್ತು ಅಂತ ನಾವು ನೀರಾಗ ಬಿಡ್ತೀವಿ, ಅಥವಾ ಗುಡ್ಡದಿಂದ ಕೆಳಗೆ ಬೀಳೋ ಸಾಧ್ಯತೆ ಇರ್ತದೆ. ಅದು ಎಂತಲ್ಲಿ ನಿಂತ್ಕೊಂಡಿರ್ತಾರ, ಪಾಯಿಂಟ್ ನಿಂತ್ಕೊಂಡ್ಬಿಟ್ಟಿರ್ತಾರೆ, ಲಾಸ್ಟ್ ಪಾಯಿಂಟ್ ಅದು ಇನ್ನೊಂದು ಕಾಲ್ ಇಡ್ಲಿಕ್ಕೆ ಆಗಂಗಿಲ್ಲ, ಅಲ್ಲಿ ಸ್ವಲ್ಪ ಟಚ್ ಆದ್ರೂ ಬೀಳೋ ಪರಿಸ್ಥಿತಿ ಇರ್ತದೆ. ಅಂತಲ್ಲಿ ಸೆಲ್ಫಿ ತಗೊಳ್ಲಿಕ್ ಹೋದಾಗ ಏನಾಗುತ್ತೆ ಅಂದ್ರೆ ಲಕ್ಷ ಎಲ್ಲ ಸೆಲ್ಫಿ ಕಡೆ ಇರ್ತದೆ, ಹೌದು, ಆ ಫೋಟೋದ ಮೂರು ಮುಖ ವಂಕ್ ಮಾಡಿ ನಾಲಿಗೆ ಹೊರಗೆ ತೆಗೆದು ಮೂರು ವಂಕ್ ಮಾಡ್ಕೊಂಡು ಕಣ್ಣು ವಂಕ್ ಮಾಡಿ ಒಂದ್ ಕಣ್ಣು ಮ್ಯಾಲ ಮಾಡಿ ಒಂದ್ ಕಣ್ಣು ಮುಚ್ಚಿ ಏನೇನೇನೇನೋ ಮಾಡ್ತಾವಪ್ಪ, ವಿಕಾರ ಮಾಡ್ತಿರ್ತಾರ. ಹೌದು, ಆ ವಿಕಾರ ಮಾಡೋದ್ರೊಳಗ ನಮ್ ಕೆಳಗಿನ ಕಾಲ ಎಲ್ಲಿ ವಿಕಾರ ಆಗಿರ್ತ ಲಕ್ಷ ಬರುದಿಲ್ಲ, ಎಲ್ಲಿ ಅಲ್ಲ ತನ್ನ ಕಾಲ ಬಿಡು, ಇನ್ನೊಬ್ರು ಎಲ್ಲಿ ಬಿದ್ದಾರ ಅನ್ನೋದೇ ಲಕ್ಷ ಇರಂಗಿಲ್ಲ ರಜಣ್ಣ. ಈ 4 ಮಂದಿ 5 ಮಂದಿ ನಿಂತ್ಕೊಂಡಿರ್ತಾರ, ಒಬ್ಬತ್ತು ಬಿದ್ದ ಬಿಟ್ಟಿರ್ತಾನ, ಬಿದ್ದ್ರು ಗೊತ್ತಿರಂಗಿಲ್ಲ ಅವ್ರಿಗೆ. ಆಮೇಲೆ ಫೋಟೋದಾಗ ಹುಡುಕಬೇಕು, ಫೋಟೋದಾಗ ಹುಡುಕಾಡ್ಬೇಕು ಇವ ಎಲ್ಲಿ ಹೋಗ್ಯಾನ ಅಂತ ಹೇಳಿ. ಹೌದಿಲ್ಲ, ಇಂಥ ಪರಿಸ್ಥಿತಿನೂ ಬರ್ತಾವ ಮಾಡಲ್ಲ, ಇಂಥ ಸಾಕಷ್ಟು ನಾವು ಅನಾಹುತಗಳು ಆಗಿದ್ದನ್ನ ಕೇಳಿದ್ದೀವಿ. ಖರೆ ಅದ. ಅಂತಂದ್ರ ಇವುಗಳಿಂದ ಯಾವಾಗ ಪಾಠ ಕಲಿಬೇಕು? ಎಲ್ಲಾನು ಅನುಭವ ಆಗ್ಬೇಕು ಅಂತ ಬೇಡಪ್ಪ, ಹೌದಿಲ್ಲ ಇಂಥದ್ದು ಅನುಭವ ಬೇಡ, ಅನುಭವ ಬೇಡ, ಇಂಥವೆಲ್ಲ ಬೇರೆಯವ್ರಿಗೆ ಏನಾಗಿರ್ತಾರೋ ಅದರಿಂದ ನಾವು ಕಲಿಬೇಕು, ಕಲಿಬೇಕಷ್ಟೇ. ಹೌದಿಲ್ಲ, ಎಲ್ಲರಿಗೆ ಹಂಗೆ ಆಗ್ತಾವೆ ಅಂತ ಅನ್ನೋದಕ್ಕ ಅಂತ ಮೊಂಡು ಮಾಡೋದು, ಮೊಂಡ ಧೈರ್ಯ ಬೇಡ, ಇಲ್ಲ ಬೇಡ. ಅದಕ್ಕೆ ನಾವು ದೊಡ್ಡವ್ರು ತಿಳಿದವ್ರು ಏನಂತಂದ್ರ, ಈ ಮಕ್ಕಳಿಗೆ ಯುವಕರಿಗೆ ನಾವು ಹೇಳ್ಬೇಕು, ನೋಡ್ರಪ್ಪ ನೀವೆಲ್ಲ ಟೂರಿಗೆ ಹೊಂಟ್ರಿ ಹೋಗ್ರಿ, ಎಂಜಾಯ್ ಮಾಡ್ರಿ, ನಿಸರ್ಗ ಹಾಳು ಮಾಡಬೇಡ್ರಿ, ಸೌಂದರ್ಯ ಹಾಳು ಮಾಡಬೇಡ್ರಿ, ಆದ್ರೆ ಸೆಲ್ಫಿ ತಗೊಳ್ಳೋ ಮುಂದ ಲಕ್ಷ ಇರ್ಲಿ, ಎಲ್ಲಿ ನಿಂತಿರಿ ಎಲ್ಲಿ ತಗೊಳ್ಳಿತ್ತಿರಿ, ಹೌದು, ಇದು ಮಾಡಿಕೊಂಡು ಸುರಕ್ಷಿತವಾಗಿ ವಾಪಸ್ ಬರ್ರಿ. ಖರೇ ಅದು. ಇಷ್ಟೆಲ್ಲ ಆದ್ರೆ ಏನಾಗುತ್ತೆ ಅಂತಂದ್ರೆ ಒಂದು ಒಳ್ಳೆ ಜೀವನದ ಖರೇ ಅದು, ಒಳ್ಳೆ ರೀತಿಯಿಂದ ಬದುಕಲಿಕ್ಕೆ ಆಗ್ತದೆ, ಜೀವನ ಅನುಭವಿಸ್ಬೇಕಲ್ಲಪ್ಪ, ಅನುಭವಿಸೋದು ಇದು ಒಂದು ಜೀವನ ಬಂದದ್ದು, ಇದು ಅನುಭವಿಸ್ಬೇಕು, ಸುಂದರವಾದಂತ ಪ್ರಕೃತಿ ಅದ, ಸುಂದರವಾದಂತ ಜೀವನ ಅದ, ಇದು ಸುಂದರವಾಗಿ ಬದುಕಬೇಕಷ್ಟೇ. ಕರೆ ಅದು. ಅದು ಬಿಟ್ಟು ಸುಮ್ನೆ ಸಿಟ್ಟು ಮಾಡ್ಕೊಳ್ಳೋದು, ಸುಮ್ನೆ ಟೆನ್ಷನ್ ಮಾಡ್ಕೊಳ್ಳೋದು, ಬೈಯೋದು, ಜಗಳಾಡೋದು, ಕಿರಿಕಿರಿ ಮಾಡ್ಕೊಳ್ಳೋದು, ಅದರಿಂದ ಸಾಧನೆ ಏನದ ಹೇಳು? ಏನು ಇಲ್ಲ, ಸುಳ್ಳೆ ಟೆನ್ಷನ್ ಮಾಡ್ಕೊಳ್ಳೋದು, ಬಿಪಿ ಜಾಸ್ತಿ ಆಗಿ ಮಾಡ್ಕೊಂಡಂಗ ಅಷ್ಟೇ, ಇದ ಒಂದು ಸಾಧನೆ ಇಲ್ಲ, ಬಿಪಿ ತಗೊಳ್ಳೋದೇನದಲ್ಲ, ಇದು ಒಂದು ಸಾಧನೆ ನೋಡಿ, ಬಿಪಿ ಜೊತೆ ಶುಗರ್ ಎರಡು ಅರ್ಥಮ ಇದ್ದಂಗ, ಹೌದು, ಬೇರೆ ಬೇರೆ ಇರುವುದಿಲ್ಲ, ಅದೇ ಬೈ ಒನ್ ಗೆಟ್ ಒನ್. ಅದಕ್ಕೆ ಆರಾಮಾಗಿ ಇದ್ರೆ ಚಲೋ ಆಗ್ತದ. ಈ ನನ್ ಸಿಟ್ಟು ಪೂರ ಹೋಯ್ತಲ್ಲವ ಅವಾಗೆ ಹೋಗ್ಬಿಡ್ತಪ್ಪ ನನಗೆ ಹೋಗ್ಬಿಡ್ತದ. ಮತ್ತೊಂದ್ ಸೆಲ್ಫಿ ತಕೊಳ್ ನಾನು ಬೇಡಪ್ಪ ನನಗೇನು ಈಗ ಬೇಕಾಗಿಲ್ಲ ಸೆಲ್ಫಿ. ಎಲ್ಲಿ ಕೂತೀವಿ ಮನೆ ಕೂತ್ಕೊಂಡಿವಿ ಎಲ್ಲರ ಟ್ರಿಪ್ ಹೋಗ್ತಿವಲ್ಲ ಅವಾಗ ತಗೋಣ ಅಂತ. ಮತ್ತೆ ಟೈಮ್ ಆಯ್ತಾವ ಬರ್ಲಿನ ಹೋಗ್ ಬರ್ತೀಯ ಈಗ ಕೂಡ ಸ್ವಲ್ಪ ಬಳತ್ತಾಯ್ತು ಬಂದ್ ಸ್ವಲ್ಪ ಏನಾರ ಮಾಡ್ತೀನಿ ಅಂತ ತಿಂದ ಹೋಗಿ ಅಂತ ಹಿಂಗಂತೆ ಆಯ್ತು ತೋಡ್ಬಾ ಅದ್ ಫೋಟೋ ತೆಗೆದು ಮನೆಗೆ ಕಳಿಸ್ತೀನಿ ಹಂಗಂತೆ.